ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ, ನಿದಿಗೆ ಕೈಗಾರಿಕಾ ಪ್ರದೇಶ ಮಾಚೇನಹಳ್ಳಿ ಶಿವಮೊಗ್ಗ ಇವರು 2023-24 ಪ್ರವೇಶಕ್ಕೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಕೋರ್ಸ್ಗಳು ಡಿಪ್ಲೊಮಾ ಇನ್ ಟೂಲ್ಸ್ ಅಂಡ್ ಡೈ ಮೇಕಿಂಗ್, ಕೋರ್ಸಿನ ಅವಧಿ 4 ವರ್ಷಗಳು. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ವಿದ್ಯಾರ್ಥಿನಿಯರಿಗೆ 30% ಸೀಟು ಮೀಸಲಾತಿ ಇರುತ್ತದೆ, ಜೊತೆಗೆ 100% ಉದ್ಯೋಗಾವಕಾಶ ಇರುತ್ತದೆ. ಸುಸಜ್ಜಿತವಾದ ಬಾಲಕರ ವಸತಿ ನಿಲಯವೂ ಲಭ್ಯವಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/5/2023. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 9448307027, 9881014154, 9902232839, 9945565256, ಹಾಗೂ 9449286543. ಈ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಲು ಕೋರಲಾಗಿದೆ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91/78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 91/78? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91/78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91/78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 91/78? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91/78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಣ್ಣು ಮಾದರಿ ಸಂಗ್ರಹಣೆ ಮತ್ತು ಪರೀಕ್ಷೆ, ಈ ಕುರಿತು ಭದ್ರಾವತಿ ಕೃಷಿ ಇಲಾಖೆಯ ತಾಂತ್ರಿಕ ಕೃಷಿ ಅಧಿಕಾರಿಯಾದ ಸುದೀಪ್ ಟಿಕೆ ಅವರೊಡನೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ತಾಂತ್ರಿಕ ಕೃಷಿ ಅಧಿಕಾರಿಯಾದಂತಹ ಸಂದೀಪ್ ಕುಮಾರ್ ಡಿಕೆ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇಂದು ನಮಗೆ ಮಣ್ಣು ಮಾದರಿ ಸಂಗ್ರಹಣೆ ಹಾಗೂ ಪರೀಕ್ಷೆ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಮಸ್ಕಾರ. ಧನ್ಯವಾದಗಳು. ಇವತ್ತಿನ ವಿಚಾರ ಅಂದ್ರೆ ಮಣ್ಣು ಮಾದರಿ ಸಂಗ್ರಹಣೆ ಹಾಗೂ ಪರೀಕ್ಷೆ ಬಗ್ಗೆ ಹೇಳೋದಕ್ಕಿಂತ ಮುಂಚಿತವಾಗಿ ಮಣ್ಣು ಅನ್ನೋದ್ರ ಒಂದು ವಿಚಾರದಲ್ಲಿ ಏನ್ ಹೇಳ್ತೀರಾ ಸರ್ ಪ್ರಾರಂಭದಲ್ಲಿ? ರೈತ ಬಾಂಧವರಿಗೆ ನಮಸ್ಕಾರ. ಮಣ್ಣು ಅನ್ನುವಂಥದ್ದು ಪ್ರಪಂಚದ ಎಲ್ಲ ಜೀವಿಗಳು ಅವಲಂಬನೆ ಆಗಿರುವಂಥದ್ದು. ಭೂಮಿಯ ಮೇಲ್ಮೈ ಮೇಲೆ ಮಣ್ಣು ಮಣ್ಣು ಆಗಬೇಕಾದ್ರೆ ಸಾಕಷ್ಟು ಸಾವಿರಾರು ವರ್ಷಗಳನ್ನು ತಗೊಂಡಿದೆ. ಈ ಮಣ್ಣಾಗಬೇಕಾದ್ರೆ ನಾವು ನೋಡಿರೋಂಥ ಈ ಕಲ್ಲುಗಳು ನಾವೇನು ನೋಡ್ತಾ ಇದ್ದೀವಿ, ಆ ಕಲ್ಲುಗಳು ಸವಕಳಿಗೊಂಡು ಮಣ್ಣಿನ ಒಂದು ರಚನೆ ಆಗಿರುತ್ತೆ. ಮಣ್ಣು ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಸಮ್ಮಿಶ್ರಣವಾಗ್ತಿರ್ತದೆ. ಮಣ್ಣು ಎಲ್ಲ ಒಂದು ಪ್ರಭೇದದ ಗಿಡ ಮರಗಳಿಗೂ ಸಹ ಮಣ್ಣಿನ ಅವಶ್ಯಕತೆ ಇರ್ತದೆ. ಕೆಲವು ಗಿಡಗಳನ್ನು ಹೊರತುಪಡಿಸಿ ಮಣ್ಣಿನ ಅವಶ್ಯಕತೆ ಎಷ್ಟು ಇರುತ್ತಂದ್ರೆ ಮಣ್ಣಿನ ಮೇಲೆ ಗಿಡಗಳು ಅವಲಂಬಿತವಾಗಿರ್ತವೆ. ಪೋಷಕಾಂಶಗಳು ಸಹ ಮಣ್ಣಿಂದನೇ ಲಭ್ಯವಾಗಬೇಕಾಗಿರುತ್ತೆ. ಹಾಗಾಗಿ ಮಣ್ಣು ಬಹುಮುಖ್ಯವಾದ ಒಂದು ಅಂಶ. ರೈತ ಬಾಂಧವರಿಗೆ ಮಣ್ಣಿಲ್ಲದೆ ಜೀವನವಿಲ್ಲ, ಆ ರೀತಿ ಒಂದು ಹೇಳ್ಬೋದು. ಆದರೆ ರೈತರಿಗೂ ತುಂಬಾ ಅವಶ್ಯಕತೆ ಇದೆ ಅಂದ್ರೆ, ಆದ್ರೆ ಒಂದು ಬೆಳೆಗಳನ್ನ ಬೆಳಿಬೇಕಾದ್ರೆ ಮಣ್ಣಿನ ಒಂದು ಏನು ಫಲವತ್ತತೆ ಎಷ್ಟಿರಬೇಕು ಏನು ಅನ್ನೋದು ರೈತರಿಗೆ ಗೊತ್ತಿರಲ್ಲ, ಸುಮ್ಮನೆ ಏನ್ ಬೇಕು ಹಾಕ್ತಿರ್ತಾರೆ. ಆದ್ರೆ ಇದನ್ನು ಪರೀಕ್ಷೆ ಅಂತ ಹೇಳಿದ್ರೆ ಸರ್, ಯಾವ ರೀತಿ ಪರೀಕ್ಷೆ ಮಾಡಬೇಕು, ಯಾಕೆ ಮಾಡಬೇಕು ಅಂತ ಹೇಳ್ತೀರಾ? ಇದು ಬಹಳ ಒಳ್ಳೆ ಪ್ರಶ್ನೆ. ಈಗ ಮಣ್ಣಿನ ಪರೀಕ್ಷೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಮಣ್ಣು ಭೌತಿಕ ಮತ್ತು ರಾಸಾಯನಿಕ ಮತ್ತು ಜೈವಿಕ ಅಂಶದಿಂದ ಆಗಿರುತ್ತೆ ಅಂತ ನಾನು ಹೇಳಿದೆ. ಮಣ್ಣಿನ ರಚನೆ ಹೇಗಾಗಿದೆ, ಮಣ್ಣಿನ ರಚನೆ ಅಂದರೆ ಭೌತಿಕವಾಗಿ ಮಣ್ಣು ಯಾವ ರೀತಿ ಇದೆ. ಮಣ್ಣು ಸಾಕಷ್ಟು ಭಾಗಗಳಲ್ಲಿ ಸಾಕಷ್ಟು ವಿಭಿನ್ನವಾಗಿರುತ್ತದೆ. ಮಣ್ಣಿನ ಕಣ ರಚನೆಯಲ್ಲಿ ಯಾವ ರೀತಿ ಅಂದರೆ, ಮಣ್ಣು ಕೆಂಪು ಮಣ್ಣು ಅಥವಾ ಕಪ್ಪು ಮಣ್ಣು ಅಂತ ಹೇಳ್ತಾರೆ, ಜೋಳು ಮಣ್ಣು ಅಂತ ಹೇಳ್ತಾರೆ, ಮರಳು ಮಿಶ್ರಿತ ಮಣ್ಣು ಅಂತ ಹೇಳ್ತಾರೆ. ಹೀಗೆ ಹಲವಾರು ಭಾಗಗಳಲ್ಲಿ ನಮ್ಮ ಕರ್ನಾಟಕದ ಪ್ರದೇಶಗಳಲ್ಲಿ ತಗೊಂಡೇ ಹೋದರೂ ಬಹಳಷ್ಟು ವ್ಯತ್ಯಾಸ ಇರ್ತದೆ. ಮಣ್ಣಿಂದ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಮಣ್ಣಿನ ರಚನೆಯಲ್ಲಿ ಬಹಳ ವ್ಯತ್ಯಾಸ ಇರ್ತದೆ. ಹಾಗಾಗಿ ಆಯಾ ಒಂದು ಮಣ್ಣಿನ ರಚನೆಗೆ ಅನುಗುಣವಾಗಿ ಬೆಳೆಗಳನ್ನು ಬೆಳೆಯಬೇಕಾಗ್ತದೆ. ಆ ಮಣ್ಣಿನ ರಚನೆಗೆ ಬೆಳೆಗಳನ್ನು ಸಂರಕ್ಷಿಸುವ ಒಂದು ಕೆಪಾಸಿಟಿ ಇರ್ತದೆ. ಹಾಗಾಗಿ ಮಣ್ಣಿನಲ್ಲಿ ಪೋಷಕಾಂಶಗಳ ಲಭ್ಯತೆ ಅಂತ ನಾವು ಹೇಳ್ತೀವಿ. ಪೋಷಕಾಂಶಗಳ ಲಭ್ಯತೆ ಅಂದರೆ ಯಾವ ಮಣ್ಣಲ್ಲಿ ಎಷ್ಟು ಪೋಷಕಾಂಶಗಳು ಲಭ್ಯತೆ ಇರುತ್ತೆ, ಹಾಗೂ ಪೋಷಕಾಂಶಗಳನ್ನ ಅದು ಹಿಡಿದಿಟ್ಕೊಳ್ಳುವಂಥ ಕೆಪಾಸಿಟಿ ಎಷ್ಟಿರುತ್ತೆ, ಅದಕ್ಕೆ ಸಾಮರ್ಥ್ಯ ಎಷ್ಟಿರುತ್ತೆ ಅನ್ನೋದು ಸಹ ಇಂಪಾರ್ಟೆಂಟ್ ಆಗಿದೆ. ಮಣ್ಣು ಪರೀಕ್ಷೆಯನ್ನು ಯಾಕೆ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಈಗ ನಿಮಗೆ ಗೊತ್ತಿರೋ ಹಂಗೆ ಈಗ ಭೂಭಾಗ ಎಷ್ಟು ನಮಗೆ ವ್ಯವಸಾಯಕ್ಕೆ ಯೋಗ್ಯವಾಗಿದೆಯೋ ಅದಕ್ಕಿಂತ ವ್ಯವಸಾಯಕ್ಕೆ ಯೋಗ್ಯವಲ್ಲದಿರೋ ಪ್ರದೇಶನೇ ಹೆಚ್ಚಾಗಿದೆ. ವ್ಯವಸಾಯಕ್ಕೆ ಯೋಗ್ಯವಾಗಿರೋ ಭೂಮಿನ ನಾವು ಎಷ್ಟು ಪ್ರಯೋಜನಕಾರಿಯಾಗಿ ಬಳಸ್ಕೊಂತೀವೋ ಅಷ್ಟು ರೈತನಿಗೆ ಅನುಕೂಲ ಆಗುತ್ತೆ. ಅದರಲ್ಲಿ ಹೇಳಬೇಕು ಅಂದರೆ ನಾವೀಗ ಜನಸಂಖ್ಯೆ ಪ್ರತಿದಿನ ವೃದ್ಧಿ ಆಗ್ತಾನೆ ಇದೆ. ಬೆಳೆಯುತ್ತಿರೋ ಜನಸಂಖ್ಯೆಗೆ ನಾವು ಆಹಾರ ಕೊಡಬೇಕು ಅಂದರೆ ಮಣ್ಣಿನ ಒಂದು ಏನು ಆರೋಗ್ಯವನ್ನು ಹತೋಟಿಯಲ್ಲಿ ಇಟ್ಕೊಂಡು ಅದರಿಂದ ಬೆಳೆ ಮತ್ತು ಬೆಳವಣಿಗೆಯಲ್ಲಿ ಇಳುವರಿಯಲ್ಲಿ ಹೆಚ್ಚಿನ ಒಂದು ಸಾಧನೆ ಮಾಡಿದ ಸಹಿತ ಈ ಆಹಾರ ಉತ್ಪಾದನೆ ಹೆಚ್ಚಾಗ ಸಾಧ್ಯತೆ ಇದೆ. ಹಾಗಾಗಿ ಮಣ್ಣಿನ ಪರೀಕ್ಷೆ ಯಾಕೆ ಆಗಬೇಕು ಅಂತ ಅಂದರೆ ನೀವು ಕೊಡ್ತಾ ಇರುವಂತಹ ಪೋಷಕಾಂಶಗಳು ಅಂದರೆ ಕಾಮನ್ ಆಗಿ ರೈತರು ಏನು ಮಾಡ್ತಾರೆ ಅಂದರೆ ರಸಗೊಬ್ಬರಗಳನ್ನು ಬಳಕೆ ಮಾಡ್ತಾರೆ. ರಸಗೊಬ್ಬರಗಳನ್ನು ಬಳಕೆ ಮಾಡಿದಾಗ ಅವರಿಗೆ ಯಾವ ಪೋಷಕಾಂಶಗಳನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ಸರಿಯಾಗಿ ಗೊತ್ತಾಗ್ತಾರಲ್ಲ, ಹಾಗೂ ತಮ್ಮ ಮಣ್ಣಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಒಂದು ಮಣ್ಣಿನ ಪರೀಕ್ಷೆ ಮಾಡಿಸಲೇಬೇಕಾಗ್ತದೆ. ಮಣ್ಣಿನಲ್ಲಿ ಪರೀಕ್ಷೆ ಮಾಡಿಸಿದಾಗ ಅವರಿಗೆ ಏನು ಸಮತೋಲನ ರಸಗೊಬ್ಬರಗಳನ್ನು ಕೊಡಬಹುದು ಅಂತ ಗೊತ್ತಾಗುತ್ತೆ. ಮಣ್ಣಿನ ಆರೋಗ್ಯವನ್ನು ನೋಡ್ಕೋಬೇಕು ಅಂತ, ಅದು ಮಣ್ಣಿನ ಆರೋಗ್ಯ ಅಂದ್ರೆ ಏನು, ಯಾವ ರೀತಿ ನೋಡ್ಕೋಬೇಕು ರೈತರು ಅಂತ? ಮಣ್ಣಿನ ಆರೋಗ್ಯ ಅಂತ ಅಂದ್ರೆ ಮಣ್ಣು ಒಂದು ಈಗ ಮಣ್ಣಿಂದ ಏನು ನಮ್ಮ ಗಿಡಗಳಿಗೆ ಬೆಳವಣಿಗೆಗೆ ಬೇಕಾಗುವಂತಹ ಪ್ರಧಾನ ಪೋಷಕಾಂಶಗಳು ಹಾಗೂ ಉಪಪ್ರಧಾನ ಪೋಷಕಾಂಶಗಳು ಹಾಗೂ ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ. 16 ಪೋಷಕಾಂಶಗಳು ಬಹುಮುಖ್ಯವಾಗಿ ಬೇಕಾಗಿರುತ್ತೆ ಬೆಳೆಗಳಿಗೆ. ಬೆಳೆಗಳಿಗೆ ವಿವಿಧ ಹಂತಗಳಲ್ಲಿ ಆ ಪೋಷಕಾಂಶಗಳು ಬೇಕಾಗ್ತದೆ. ಅದನ್ನ ನಮಗೆ ಮಣ್ಣು ಗಾಳಿ ನೀರಿಂದ ನಾವು ಕೊಡ್ತೀವಿ ಅಂತ ಹೇಳ್ತೀವಿ. ಬಹುಮುಖ್ಯವಾಗಿ ನಮಗೆ ವಾತಾವರಣದಲ್ಲಿರುವಂತಹ ಏನು ಆಮ್ಲಜನಕ ಮತ್ತೆ ಇಂಗಾಲ ಮತ್ತು ಜಲಜನಕ ಇದು ನೀರು ಗಾಳಿಯಿಂದ ಸಿಗುತ್ತೆ ಹೆಚ್ಚಾಗಿ. ಆದರೆ ಕೆಲವು ಪ್ರಧಾನ ಪೋಷಕಾಂಶಗಳು ಅಂತ ನಾವು ಹೇಳ್ತೀವಿ, ಸಾರಜನಕ, ರಂಜಕ, ಪೊಟ್ಯಾಶು, ನಂತರದಲ್ಲಿ ಉಪಪ್ರಧಾನ ಪೋಷಕಾಂಶಗಳಾದ ಕ್ಯಾಲ್ಸಿಯಂ ಅಂದರೆ ಸುಣ್ಣ, ಮೆಗ್ನೀಷಿಯಂ, ಸಲ್ಫರ್, ತದನಂತರದಲ್ಲಿ ಲಘು ಪೋಷಕಾಂಶಗಳು ಬರ್ತವೆ. ಇವೆಲ್ಲವೂ ಸಹ ಅವನ್ನ ಈ ಪ್ರಧಾನ ಮತ್ತು ಉಪಪ್ರಧಾನ ಪೋಷಕಾಂಶಗಳನ್ನ ಹೆಂಗೆ ವರ್ಗೀಕರಣ ಮಾಡಿದ್ದಾರೆ ಅಂದರೆ ಅವುಗಳು ಸಸ್ಯಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ವರ್ಗೀಕರಣ ಮಾಡ್ತಾ ಹೋಗ್ತಾ ಇದ್ದಾರೆ. ಪ್ರಧಾನ ಪೋಷಕಾಂಶಗಳು ಬಹುಮುಖ್ಯವಾಗಿ ಬೇಕಾಗ್ತವೆ ಬೆಳವಣಿಗೆ ಹಂತದಲ್ಲಿ. ಸಾರಜನಕ ಎಷ್ಟು ಮುಖ್ಯನೋ ಹಾಗೆ ಮುಂದಿನ ಸಂತಾನಾಭಿವೃದ್ಧಿ ಹಂತಗಳಲ್ಲಿ ಪೊಟ್ಯಾಶು, ಕ್ಯಾಲ್ಸಿಯಂ, ಸಲ್ಫರ್ ಈ ಥರದ್ದು ಬೇಕಾಗ್ತಾ ಇರುತ್ತೆ. ಹಾಗಾಗಿ ಲಘು ಪೋಷಕಾಂಶಗಳನ್ನು ಎಷ್ಟು ಪ್ರಮಾಣದಲ್ಲಿ ಇರಬೇಕೋ ಅಷ್ಟು ಪ್ರಮಾಣದಲ್ಲಿ ಇರಬೇಕಾಗುತ್ತೆ. ಆದರೆ ಕೆಲವು ಮಣ್ಣುಗಳಲ್ಲಿ ಅದನ್ನು ಹಿಡ್ಕೊಳ್ಳೋಂಥ ಕೆಪಾಸಿಟಿ ಕಡಿಮೆ ಇರ್ತದೆ, ಅಂದರೆ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ನೀವು ಅದನ್ನು ಆಗಿಂದಾಗಲೇ ಭರ್ತಿ ಮಾಡ್ತಾ ಹೋಗ್ತಾರೆ. ಭರ್ತಿ ಮಾಡೋದು ಅಂದರೆ ನೀವು ಪೋಷಕಾಂಶಗಳ ಮಣ್ಣಿಗೆ ಹಾಕಬೇಕು, ಸೇರಿಸಬೇಕು ಅಂತ ಹೇಳ್ತೀವಿ. ಆದರೆ ಅದನ್ನ ಸೇರಿಸೋದು ಹೇಗೆ, ಎಷ್ಟು ಪ್ರಮಾಣದಲ್ಲಿ ಸೇರಿಸಬೇಕು ಅನ್ನೋದು ಬಹುಮುಖ್ಯ ಆಗುತ್ತೆ. ಈ ಒಂದು ರೈತರಿಗೆ ಹೇಳಿದ್ರಿ ಮಣ್ಣಿನ ಪರೀಕ್ಷೆ ಅಂತ ಹೇಳಿದ್ರಿ, ಏನಂತ ಅಂತಾರೆ ಮಣ್ಣಿನ ಪರೀಕ್ಷೆ ಬೇಕು ಅಂದ್ರೆ ರೈತರು ಒಂದಿಷ್ಟು ಮಣ್ಣು ತಗೊಂಡೋಗಿ ಕೊಟ್ಟ ಒಂದು ಪರಿಸ್ಥಿತಿ ನಾವು ಕಂಡಾಗ. ಆದ್ರೆ ಒಂದು ನಿರ್ದಿಷ್ಟವಾಗಿ ತಾವು ಹೇಳೋ ಪ್ರಕಾರವಾಗಿ ಮಣ್ಣಿನ ಮಾದರಿಯನ್ನು ಯಾವ ರೀತಿ ಸಂಗ್ರಹಿಸಬೇಕು ಅದರ ಒಂದು ವಿಧಾನದ ಬಗ್ಗೆ? ಮಣ್ಣಿನ ಮಾದರಿ ಸಂಗ್ರಹಣೆ ವಿಧಾನ ಅಂತ ಹೇಳಿದ್ರೆ ಈಗ ಎಲ್ಲಾ ಭಾಗದಲ್ಲೂ ಮಣ್ಣು ಒಂದೇ ತರನಾಗಿ ಇರೋದಿಲ್ಲ. ಹಾಗಾಗಿ ಮಣ್ಣು ಒಂದೊಂದು ಭಾಗದಲ್ಲಿ ಒಂದೊಂದು ಪ್ರದೇಶದಲ್ಲಿ ಆಯಾ ಒಂದು ಮಣ್ಣಿನ ಮೂಲ ಗುಣಧರ್ಮಗಳಂತೆ ಬದಲಾವಣೆ ಇರ್ತದೆ. ಆ ಮೂಲ ಗುಣಧರ್ಮಗಳಂತೆ ಬದಲಾವಣೆ ಇದ್ದಲ್ಲಿ ಆ ಮಣ್ಣಿನ ಸಂಗ್ರಹಣೆ ಮಾಡಬೇಕಾದ್ರೂ ಸಹ ಒಬ್ಬ ರೈತ ತನ್ನ ತಾಕು ಸಾಕಷ್ಟು ವಿಸ್ತಾರವಾದ ಒಂದು ತಾಕುಗಳಿರ್ತಾವ ಅವರ ಹತ್ರ, ಸುಮಾರಷ್ಟು ಒಂದು 25-30 ಎಕರೆ ಅಂತ ಇರೋದಂತ ಇರುತ್ತೆ. ಆ 25-30 ಎಕರೆಗಳಲ್ಲೂ ಸಹ ಒಂದೇ ಮಾದರಿನ ಅವರು ಸಂಗ್ರಹಣೆ ಮಾಡಿದಾಗ ಆ ಪ್ರದೇಶದ ಪ್ರತಿಯೊಂದು ಭಾಗಗಳಲ್ಲೂ ಯಾವ ತರ ಮಣ್ಣಿನ ಪೋಷಕಾಂಶಗಳ ರಚನೆ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಏನ್ ಮಾಡಬೇಕಾಗ್ತದೆ, ಆ ಪ್ರದೇಶವನ್ನ ನೈಜತೆ ಅಂದ್ರೆ ಎಲ್ಲಾ ಆ ಪ್ರದೇಶದ ಕೆಲವು ಇಳಿಜಾರಿರುತ್ತೆ, ತಗ್ಗಿರುತ್ತೆ, ಉಬ್ಬಿರುತ್ತೆ, ಹಾಗೂ ಒಂದು ಭಾಗದಲ್ಲಿ ಮರಳು ಮಿಶ್ರಿತ ಮಣ್ಣಿರ್ಬೋದು, ಇನ್ನೊಂದು ಭಾಗದಲ್ಲಿ ಕೆಂಪು ಮಣ್ಣಿರ್ಬೋದು. ಹಾಗಾಗಿ ಮಣ್ಣಿಂದು ಗುಣಧರ್ಮ ಮತ್ತು ಕಣ ರಚನೆಯಲ್ಲಿ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಅದೆಲ್ಲದನ್ನು ಸ್ವಲ್ಪ ಅವರು ವಿಂಗಡಣೆ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಇಳಿಜಾರಿದೆ, ಇಲ್ಲಿ ಇಂಥ ಬೆಳೆ ಬೆಳಿತೀನಿ, ಹಾಗಾಗಿ ಅದನ್ನೆಲ್ಲದನ್ನು ಅವರೇ ವಿಂಗಡಣೆ ಮಾಡ್ಕೊಬೇಕು. ಒಂದು ಎಕರೆಯಲ್ಲಿ ಯಾವ ರೀತಿ ವಿಂಗಡಣೆ ಮಾಡ್ಕೊಂಡು ವಿಂಗಡಣೆ ಮಾಡಿದ್ರೆ ಈಗ ಇಳಿಜಾರು ಪ್ರದೇಶ ಇರುತ್ತೆ, ಸ್ವಲ್ಪ ನೀರು ನಿಲ್ಲೋ ಅಂತ ಜಾಗ ಆಗಿರ್ಬೋದು, ಮಳೆಗಾಲದಲ್ಲಿ ಆ ನೀರು ನಿಲ್ಲೋ ಜಾಗ ಆದ್ರಿಂದ ಸ್ವಲ್ಪ ಅದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರಬಹುದು ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಮಣ್ಣು ಸ್ವಲ್ಪ ಆದಷ್ಟು ಸವಕಳಿ ಆಗ್ತಾ ಇರುತ್ತೆ, ಹಾಗಾಗಿ ಮೇಲ್ಗಡೆ ಸ್ವಲ್ಪ ಎತ್ತರ ಪ್ರದೇಶದಲ್ಲಿ ಇರ್ತವೆ. ಆಮೇಲೆ ಬೆಳೆಗಳಿಗೂ ಅನುಸಾರ ಡಿಫ್ರೆನ್ಸ್ ಮಾಡುವಾಗ ಈಗ ಅಡಿಕೆ ಬೆಳೀತಾ ಇರ್ತಾರೆ ಅವರು, ಭತ್ತ ಬೆಳೀತಾ ಇರ್ತಾರೆ, ಅವಾಗೂ ಸಹಿತ ಅದು ಎರಡನ್ನೂ ಸಹಿತ ಸಪರೇಟ್ ಮಾಡಿದ್ರೆ ಏನಾಗುತ್ತೆ, ಪ್ರತಿಯೊಂದನ್ನು ವಿಭಿನ್ನವಾದಂಥ ರಚನೆ ಇರ್ತೈತೆ. ಆಮೇಲೆ ಪೋಷಕಾಂಶಗಳು ಲಭ್ಯತೆಯೂ ಸಹ ಅದರಲ್ಲಿ ವ್ಯತ್ಯಾಸ ಇರ್ತದೆ. ಹಾಗಾಗಿ ಅದನ್ನು ಆಧರಿಸಿ ಅವರು ಮೊದಲು ತಾಕಗಳನ್ನು ವಿಂಗಡಣೆ ಮಾಡಿಕೊಂಡು ನಂತರದಲ್ಲಿ ಏನು ಮಾಡಬೇಕಂತೆ, ಮಣ್ಣು ಸಂಗ್ರಹಣೆ ಮಾಡಬೇಕಾದ್ರೆ ಅವರು ಅನುಸರಿಸಬೇಕಾದ ಪದ್ಧತಿ ಏನು ಅಂದರೆ, ಮಣ್ಣು ಸಂಗ್ರಹಣೆ ಮಾಡಬೇಕಾದ್ರೆ ಯಾವುದೋ ಒಂದು ಜಾಗದಲ್ಲಿ ನಿರ್ದಿಷ್ಟವಾಗಿ ತೆಗೆದು ಮಣ್ಣನ್ನು ಸಂಗ್ರಹಣೆ ಮಾಡಿ ಕೊಡಬಾರದು ಪರೀಕ್ಷೆಗೆ. ಮಣ್ಣು ಸಂಗ್ರಹಣೆ ಮಾಡಬೇಕು ಅಂದರೆ ಪ್ರತಿ ಅವರ ಒಂದು ತಾಕಿನಲ್ಲಿ ಅಡ್ಡದಿಡ್ಡಿಯಾಗಿ ಅಂತ ನಾವು ಹೇಳ್ತೀವಿ, ಅಡ್ಡದಿಡ್ಡಿಯಾಗಿ ಅಂತ ಅಂದ್ರೆ ಒಂದೇ ಜಿಗ್ಜಾಗ್ ಮ್ಯಾನರ್, ಒಂದೇ ಕಡೆ ಒಂದೇ ನೇರವಾದ ಒಂದು ದಾರಿಲಿ ಹೋದ್ರೆ ಪ್ರತಿಯೊಂದು ಹಂತದನ್ನು ನಾವು ಮುಟ್ಟಕ್ಕಲ್ಲ. ಹಾಗಾಗಿ ಜಿಗ್ಜಾಗ್ ಮ್ಯಾನರ್ ಅಥವಾ ಅಡ್ಡದಿಡ್ಡಿಯಾಗಿ ಮಣ್ಣು ಸಂಗ್ರಹಣೆ ಮಾಡಬೇಕಾಗುತ್ತೆ. ಸುಮಾರು ಒಂದು 8-10 ಕಡೆ ಒಂದು ತಾಕು ಅಂತ ಅವ್ರು ಗುರುತಿಸ್ಕೊಂಡಿರ್ತಾರಲ್ಲ, ಒಂದು ಪ್ರದೇಶ ಈ ತರ ಒಂದು ಸಮತಟ್ಟಾಗಿದೆ ಈ ತರದ ಒಂದು ಪ್ರದೇಶದಲ್ಲಿ ಒಂದು 8-10 ಭಾಗಗಳಲ್ಲಿ ಮಣ್ಣನ್ನ ಸಂಗ್ರಹಣೆ ಮಾಡಿ ಅದನ್ನ ಒಂದ್ ಕಡೆ ತಂದು ಹಾಕಬೇಕು. ಸಂಗ್ರಹಣೆ ಮಾಡಬೇಕಾದ್ರೆ ಅವರು ಸೂಕ್ಷ್ಮವಾಗಿ ಏನ್ ಮಾಡಬೇಕು ಅಂದ್ರೆ ಮಣ್ಣನ್ನ ಮೇಲ್ಮಣ್ಣನ್ನೇ ತೆಗಿಬಾರ್ದು ಒಂದೇ ಸರಿಗೆ. ಆ ಮಣ್ಣನ್ನು ತೆಗಿಯಕ್ಕೂ ಒಂದು ವಿಧಾನ ಇದೆ, ಅದೇ ಪ್ರಕಾರ ತೆಗಿಬೇಕು. ಯಾಕಂದ್ರೆ ಮಣ್ಣು ಒಂದು ಹೊರೇಜನ್ ಅಂತ ಹೇಳ್ತೀವಿ, ಹೊರೇಜನ್ ಅಂದ್ರೆ ಪದರಗಳಿಂದ ಕೂಡಿದೆ ಅಂತ ಹೇಳ್ತೀವಿ. ಆ ಪದರಗಳಲ್ಲಿ ಮೇಲ್ಭಾಗದಲ್ಲಿ ಒಂದು ಪದರ ಏನಿರುತ್ತೆ ಅದು ಫಲವತ್ತಾದ ಪದರ ಇರ್ತೈತೆ, ಒಳಗಡೆ ಕೋರ್ ರಚನೆ ಆಗಿರುತ್ತೆ. ಮಣ್ಣು ಒಂದು 7-8 ಪದರಗಳಿಂದ ಆಗಿದೆ. ಹಾಗಾಗಿ ಆ ಎಲ್ಲಾ ಪದರಗಳನ್ನು ಸಹ ನಾವು ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. ಅವಾಗ ಮಾತ್ರ ನಿಮಗೆ ಆ ಪೋಷಕಾಂಶಗಳ ಲಭ್ಯತೆ ಏನಿದೆ ಅಂತ ಗೊತ್ತಾಗುತ್ತೆ. ಬೇರು ಭೂಮಿ ಒಳಗೆ ಹೋಗೋದ್ರಿಂದ ನಿಮಗೆ ಪೋಷಕಾಂಶಗಳನ್ನ ಹೇಗೆ ತಗೊಳತ್ತೆ ಸಸ್ಯ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಏನ್ ಮಾಡ್ಬೇಕಾಗತ್ತೆ, ಅವರು ಭೂಮಿಯಲ್ಲಿ 8-10 ಭಾಗದಲ್ಲಿ ಕಲೆಕ್ಟ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಭಾಗದಲ್ಲೂ ಅವ್ರು ಹೋದಾಗ ಏನ್ ಮಾಡ್ಬೇಕಾಗ್ತದೆ, ಒಂದು 9-12 ಇಂಚಿನ ತನಕ ಗುದ್ಲಿ ಅವ್ರ ಗುದ್ಲಿ ಉಪಯೋಗಿಸೋದಾದ್ರೆ ವಿ ಆಕಾರದಲ್ಲಿ ಕೆತ್ತಬೇಕಾಗುತ್ತೆ. ವಿ ಆಕಾರದಲ್ಲಿ ಭೂಮಿನ ಕೆತ್ತಿ ಅದರಲ್ಲಿ ನಾವು ಬ್ರೆಡ್ ಸ್ಲೈಸ್ ಅಂತ ಹೇಳಿದ್ವಿ. ಬ್ರೆಡ್ ಸ್ಲೈಸ್ ಅಂದ್ರೆ ಮೇಲಿಂದ ಕೆಳಗಿನವರೆಗೂ ಕವರ್ ಆಗಂಗೆ ಒಂದು ಸ್ಲೈಸ್ ನ ತೆಗಿಬೇಕಾಗುತ್ತೆ. ತೆಗೆದಾಗ ಏನಾಗುತ್ತೆ, ಪ್ರತಿ ಮೇಲಿಂದ ಕೆಳಗಿನವರೆಗೂ ಮಣ್ಣಿನ ಒಂದು ರಚನೆ ಹೇಗಿದೆ ಅದನ್ನು ಅಷ್ಟು ಅವರು ಸಂಗ್ರಹಣೆ ಮಾಡ್ಕೋಬೇಕಾಗುತ್ತೆ. ನಿಮ್ ಪ್ರಕಾರವಾಗಿ ವಿ ಶೇಪ್ ಅಲ್ಲಿ ಯಾಕೆ ತೆಗಿಬೇಕು? ವಿ ಶೇಪ್ ಅಲ್ಲಿ ಯಾಕೆ ತೆಗಿಬೇಕು ಅಂದ್ರೆ, ನಾವು ನೇರವಾಗಿ ಹೊಡೆದಾಗ ಮಣ್ಣು ಮೇಲ್ಗಡೆ ಇರುವಂತಹ ಪದರ ಕಲೆಕ್ಟ್ ಆಗದೆ ಇರಬಹುದು, ಒಂದು ಮಾತ್ರ ಕಲೆಕ್ಟ್ ಆಗಬಹುದು. ಅವಾಗ ವಿ ಶೇಪ್ ಅಲ್ಲಿ ಕಟ್ಟಾದ್ರೆ ಏನಾಗುತ್ತೆ, ಅಷ್ಟು ಪದರನು ಸಹ ನಮಗೆ ಎಕ್ಸ್ಪೋಸ್ ಆಗುತ್ತೆ. ಎಕ್ಸ್ಪೋಸ್ ಅಂದ್ರೆ ನೀವು ಎಲ್ಲರಿಗೂ ತೆರೆದಿಟ್ಕೊಳತ್ತೆ ಅವಕಾಶ. ನೇರವಾಗ ಪದರಗಳು ಬರದೇ ಇದ್ರು ಸಹ ವಿ ಶೇಪ್ ಅಲ್ಲಿ ಇದ್ದಾಗ ಎಲ್ಲಾ ಪದರಗಳದ್ದು ನಾವು ಏನು ಸಂಗ್ರಹಣೆ ಮಾಡ್ತೀವಲ್ಲ ಅದರಲ್ಲಿ ಸಾಕಷ್ಟು ಅಂಶಗಳು ಒಳಗೊಡ್ತವೆ. ಹಾಗಾಗಿ ವಿ ಶೇಪ್ ಅಲ್ಲಿ ಕಟ್ ಮಾಡಿ ಅಂತ ಹೇಳ್ತೀವಿ. ಮಣ್ಣು ಸಂಗ್ರಹಣೆ ಮಾಡೋಕ್ಕೂ ಅನುಕೂಲ ಆಗುತ್ತೆ ಅದು ರೈತರಿಗೆ. ಹಾಗಾಗಿ ನೇರವಾಗಿ ಅವ್ರು ಕಟ್ ಮಾಡಕ್ಕಿಂತ ವಿ ಶೇಪ್ ಅಲ್ಲಿ ಮಾಡಿದಾಗ ಸಂಗ್ರಹಣೆ ಮಾಡ್ಕೊಳಕ್ ಅನುಕೂಲ ಆಗುತ್ತೆ. ಎರಡೂ ಭಾಗದಿಂದ ತೆಗೆದ್ರು ಸಹ ಅನುಕೂಲ. ಅಂದ್ರೆ ನೀವು 9 ಇಂಚ್ ಮಾತ್ರ ಅಂತ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ಬಂದ್ರೆ ಏನೋ ತೊಂದರೆ ಇಲ್ಲ ಅಥವಾ ಜಾಸ್ತಿ ಯಾಕೆ ಬೇಡ ಅಂದ್ರೆ, ನೀವು ಅಲ್ಲಿ ಬೆಳೆಯುವಂತ ಬೆಳೆ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಈಗ ನಾವು ಬೆಳೆಯುವಂತ ಬೆಳೆಗಳು ಭತ್ತ ಈ ತರ ಒಂದು ಕೃಷಿ ಬೆಳೆಗಳಾದ್ರೆ ಅದಕ್ಕೆ ಸಾಕು 9-12 ಇಂಚಿನವರೆಗೂ ಹೋಗ್ಬೋದು. ಆದ್ರೆ ಸ್ವಲ್ಪ ನೀವು ತೋಟಗಾರಿಕಾ ಬೆಳೆಗಳು ಇಂಥವೆಲ್ಲ ಹೋದಾಗ ನಾವು ಮಿನಿಮಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಹೋಗ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ, 1-1.5 ಅಡಿ ತನಕನು ತೆಗಿತೀವಿ. ಯಾಕಂದ್ರೆ ಬೇರಿನ ಆಳ ಎಲ್ಲಿವರೆಗೂ ಇಳಿತವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಎಷ್ಟೇ ಭೂಮಿ ಒಳಗೆ ಇಳಿದ್ರು ಮೇಲಿನ ಪದರಗಳಲ್ಲಿ ಏನಿದೆ ಅಲ್ಲೇ ಪೋಷಕಾಂಶಗಳು ಹೆಚ್ಚಾಗಿರೋದು, ಅದನ್ನ ತಗೋಣ ಅಂತ ಕೆಪಾಸಿಟಿ ಆ ರೂಟ್ಗಳಿಗೆ ಇರ್ತವೆ. ಈ ಕೃಷಿ ಬೆಳೆಗಳಿಗೆ 1.5 ಅಡಿ ಅಂತ ಹೋಗುವಂತ ಅವಶ್ಯಕತೆ ಇರಲ್ಲ, ಯಾಕಂದ್ರೆ 1 ಇಂಚ್ಗಳಲ್ಲಿ ಅದು ಬೇರಿನ ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ಇಷ್ಟರಲ್ಲೇ ನೀವು ಮಾಡಿದ್ರೆ ಅನುಕೂಲ ಆಗ್ತದೆ ಅಂತ. ಅಂದ್ರೆ ಈಗ ನೀವು ಒಂದು ಒಂದು ತಾಕುಗಳಲ್ಲಿ ವಿವಿಧ ಕಡೆ ಅಂತ ಹೇಳಿದ್ರೆ ಅದಷ್ಟು ಯಾವ ರೀತಿ ಸಂಗ್ರಹಿಸಬೇಕು ಅಂತ ಹೇಳ್ತೀರಿ? ಎಲ್ಲಾ ಜಾಗದಲ್ಲಿ ತೆಗೆದಂತ ಮಣ್ಣನ್ನ ಯಾವ ತರ ಸಂಗ್ರಹಿಸಬೇಕು, ಸಂಗ್ರಹಣೆ ಮಾಡೋದು ಹೇಗೆ ಅಂದ್ರೆ, ಈಗ ಅವರು 8-10 ಕಡೆನೂ ಈಗ ನಾವೇನ್ ಹೇಳೋದು ವೇಗ ಆಕಾರದಲ್ಲಿ ಕೆತ್ತನೆ ಮಾಡಿ ಅಲ್ಲಿಂದ ಸಂಗ್ರಹಣೆ ಮಾಡ್ಕೊಂಡು ಬರ್ತಾರೆ. ಈಗ 8-10 ಕಡೆ ತೆಗೆದ್ರೆ ಸುಮಾರು 1-4 ಕೆಜಿ ತನಕನು ಬರಬಹುದು. ಅದು ಅಷ್ಟು ಸಹ ಅವ್ರು ತಂದು ಒಂದ್ ಕಡೆ ಹಾಕೊಂಡು ಒಂದ್ ಕಡೆ ಅಂದ್ರೆ ಆದಷ್ಟು ನೆರಳಲ್ಲಿ ತಂದು ಹಾಕಬೇಕು. ಯಾವ ಕಾರಣಕ್ಕೂ ಬಿಸಿಲಿಗೆ ಒಂದ್ಸರಿ ಮಣ್ಣನ್ನು ತೆಗೆದ್ಮೇಲೆ ಬಿಸಿಲಿಗೆ ಎಕ್ಸ್ಪೋಸ್ ಮಾಡ್ತಾ ಇರಬಾರ್ದು. ಅದನ್ನ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನಾವು ವಾತಾವರಣದ ಒಂದು ಇದಕ್ಕೆ ಗಾಳಿಗೆ ಹಾಗೂ ಬಿಸಿಲಿಗೆ ಇರುವಂತಹ ಪೋಷಕಾಂಶಗಳು ಆವಿಯಾಗುವಂತವನ್ನ ಇದಿರುತ್ತದೆ. ಹಾಗಾಗಿ ನಮಗೆ ಸರಿಯಾದ ಒಂದು ಫಲಿತಾಂಶ ಕೊಡೋದಿಲ್ಲ ಅವಾಗ. ಹಾಗಾಗಿ ಬಿಸಿಲಲ್ಲಿ ಹಾಕಬಾರ್ದು, ನೆರಳಲ್ಲಿ ಹಾಕಿ ಅದಕ್ಕೆ ಒಂದು ಕ್ವಾರ್ಟರಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ, ಚತುರ್ದಾಂಶ ಪದ್ಧತಿ ಅಂತ ನಾವು ಹೇಳ್ತೀವಿ. ಚತುರ್ದಾಂಶ ಪದ್ಧತಿನ ಫಾಲೋ ಮಾಡ್ತೀವಿ. ಹೇಗೆ ಮಾಡ್ತೀವಿ ಅಂದ್ರೆ, ಈ ಹರಡಿನ ಮಣ್ಣನ್ನ ವೃತ್ತಾಕಾರವಾಗಿ ಹರಡ್ತೀವಿ. ವೃತ್ತಾಕಾರವಾಗಿ ಹರಡಿ 4 ಭಾಗಗಳಲ್ಲಿ ವಿಂಗಡಣೆ ಮಾಡ್ತೀವಿ. 4 ಭಾಗಗಳಲ್ಲಿ ವಿಂಗಡಣೆ ಮಾಡಿದಾಗ ಎದುರು ಬದರಾದ 2 ಭಾಗಗಳನ್ನ ಹೊರಗೆ ಹಾಕ್ತೀವಿ. ಎದುರು ಬದರಾದ 2 ಭಾಗಗಳನ್ನ ಹೊರಗೆ ಹಾಕಿ ಇನ್ನೆರಡು ಭಾಗಗಳನ್ನ ಮತ್ತೆ ಸಮ ಮಾಡಿ ಮತ್ತೆ ವೃತ್ತಾಕಾರವಾಗಿ ಮಾಡಬೇಕು. ಮತ್ತೆ ವೃತ್ತಾಕಾರವಾಗಿ ಮಾಡಿ ಮತ್ತೆ 4 ಭಾಗ ಮಾಡಿ ಮತ್ತೆ ಎದುರ ಬದರಾದ ಭಾಗಗಳನ್ನ ತೆಗಿತಾ ಹೋಗ್ತೀವಿ. ಹೀಗೆ ತೆಗಿತಾ ಹೋಗಿ ಕೊನೆಗೆ 1/2 ಕೆಜಿಯಷ್ಟು ಮಣ್ಣು ಉಳಿದ್ರೆ ಸಾಕು. ಆ 1/2 ಕೆಜಿ ಮಣ್ಣಲ್ಲಿ ಏನ್ ಮಾಡ್ಬೇಕಾಗ್ತಾರೆ, ಮಣ್ಣಲ್ಲಿ ಕಲ್ಲುಗಳು, ದೊಡ್ಡ ಕಲ್ಲುಗಳು ಏನಾರಿದ್ರೆ ತೆಗಿಬೇಕಷ್ಟೇ. ಆಮೇಲೆ ಮಣ್ಣನ್ನ ಪುಡಿ ಮಾಡೋದು ಕುಟ್ಟೋದು ಎಲ್ಲ ಹೇಳ್ತಾರೆ. ಕುಟ್ಟಿ ಪುಡಿ ಮಾಡಿದ್ರೆ ಯಾವ ಕಾರಣಕ್ಕೂ ಸಹ ಕಬ್ಬಿಣದ ವಸ್ತುಗಳನ್ನು ಬಳಕೆ ಮಾಡಬಾರ್ದು. ಅವಾಗ ಮಣ್ಣನ್ನು ತೆಗಿಬೇಕಾದ್ರೆ ಮಾತ್ರ ಗುದ್ಲಿ ಬಳಸ್ತೀರಿ. ತದನಂತರದಲ್ಲಿ ಕುಟ್ಟಕ್ಕೆ ಪುಡಿ ಮಾಡಕ್ಕೆ ಯಾವ ಸಹಿತ ಕಬ್ಬಿಣದ ವಸ್ತುಗಳನ್ನು ಬಳಸಬಾರ್ದು ಅಂತ ಹೇಳ್ತೀವಿ. ಯಾಕೆಂದ್ರೆ ಕಬ್ಬಿಣದ ವಸ್ತುಗಳಲ್ಲಿ ಐರನ್ ಕಂಟೆಂಟ್ ಇರ್ತದೆ. ಕಬ್ಬಿಣದ ಅಂಶ ಅದಕ್ಕೆ ಆಯ್ತು ಅಂದ್ರೆ ಅವಾಗ ನಿಮಗೆ ಫಲಿತಾಂಶದಲ್ಲಿ ಐರನ್ ಜಾಸ್ತಿ ಇದೆ ಅಂತ ಬರುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ಪಿಂಗಾಣಿ ವಸ್ತುಗಳನ್ನು ಬಳಸಿ ಅಂತ ಹೇಳ್ತೀವಿ. ಪಿಂಗಾಣಿ ವಸ್ತುಗಳನ್ನ ಬಳಸಿ ನೀವೇನಾದ್ರು ಸ್ವಲ್ಪ ದಪ್ಪ ದಪ್ಪನಾಗಿ ಏನಂದ್ರೆ ಉಂಡೆ ಆಗಿತ್ತು ಮಣ್ಣು ಅಂದ್ರೆ ಅವಾಗ ಅದನ್ನು ಹೊಡಿಬಹುದು ಅಷ್ಟೇ. ಇನ್ನು ಉಳಿದಂತೆ ಅದೇ ಮಣ್ಣನ್ನು 1/2 ಕೆಜಿನ ಬಟ್ಟೆ ಚೀಲದಲ್ಲಿ ಕಟ್ಟೋದು ಉತ್ತಮ. ಕೆಲವರು ಪ್ಲಾಸ್ಟಿಕ್ ಅಲ್ಲಿ ಪ್ಲಾಸ್ಟಿಕ್ ಅಲ್ಲಿ ತರ್ತಾರಲ್ಲ, ಪ್ಲಾಸ್ಟಿಕ್ ಇಂದ ಬಟ್ಟೆ ಚೀಲ ಉತ್ತಮ ಆಗ್ತದೆ. ಯಾಕಂದ್ರೆ ಪ್ಲಾಸ್ಟಿಕ್ ಚೀಲದಲ್ಲಿ ನೀವು ಹಸಿ ಇತ್ತು ಅಂದ್ರೆ ಒಣಗೋದಿಲ್ಲ. ಸ್ವಲ್ಪ ಹಸಿ ಇದ್ದ ಮಣ್ಣಾದ್ರೆ ಅದನ್ನ ಡ್ರೈ ಮಾಡ್ಬೇಕಾಗ್ತದೆ, ಅದು ನೆರಳಲ್ಲೇ ಒಣಗಿಸ್ಬೇಕು, ಬಿಸಿಲಲ್ಲಿ ಒಣಗ ಹಾಕ್ಬಾರ್ದು. ಬಟ್ಟೆ ಚೀಲದಲ್ಲಿ ಹಾಕ್ಬಿಟ್ಟು ಕಟ್ಟಿ ರೈತರು ತಮ್ಮ ಏನು ಮಾಹಿತಿಗಳಿದೆ, ತಾವು ಎಲ್ಲಿ ಎಷ್ಟೇ ಸರ್ವೆ ನಂಬರು ಎಲ್ಲಿಂದ ತೆಗ್ದಿ ಮಣ್ಣಿನ ರಚನೆ ಯಾವುದು ಅಂತ ಅವರು ನೋಡಿರ್ತಾರೆ. ಅವ್ರಿಗೆ ಏನು ಕಣ್ಣಲ್ಲಿ ಕಾಣುತ್ತೆ, ಈಗ ಮರಳು ಇದೆ ಅದರಲ್ಲಿ ಕೆಂಪು ಕಾಣುತ್ತೆ, ಅದನ್ನು ಅವರೇ ಬರೆದ್ರೆ ಅವಾಗ ಏನಾಗುತ್ತೆ, ಅವ್ರಿಗೂ ಸ್ವಲ್ಪ ಫಲಿತಾಂಶ ನಾವು ಕೊಡಬೇಕಾದ್ರೆ ಪರೀಕ್ಷೆ ಮಾಡೋರಿಗೂ ಇದೊಂದು ಅನುಕೂಲ ಆಗುತ್ತೆ. ಆ ರೀತಿ ಅವರು ಮಣ್ಣನ್ನು ಸಂಗ್ರಹಣೆ ಮಾಡಿ ವಿಶ್ಲೇಷಣೆಗೆ ಸಲ್ಲಿಸಬಹುದಾಗಿರುತ್ತೆ. ಅಂದ್ರೆ ನೀವು ಹೇಳಿದ ರೀತಿಯಲ್ಲಿ ಮಣ್ಣನ್ನು ತಂದು ಎಲ್ಲ ಜೊತೆ ಮಾಡಿದ್ರು, ಅದನ್ನ ಅವತ್ತೇ ಕೊಡಬೇಕು ಅಥವಾ ಎಷ್ಟು ದಿನ ನಂತರವಾಗಿ ಮಣ್ಣು ಪರೀಕ್ಷೆಗೆ ಕೊಡೋದು? ಆದಷ್ಟು ನಮಗೆ 24 ಗಂಟೆಗಳು ಕೊಟ್ಟರೆ ಅನುಕೂಲ. ಯಾಕೆ ಅಂತೇವೆ, ಎವಾಪರೇಷನ್ ಅಂದ್ರೆ ಏನು ಆವಿಯಾಗಂತ ಒಂದು ಸಾಧ್ಯತೆ ಇರೋದ್ರಿಂದ, ಇಲ್ಲ ನೆರಳಲ್ಲಿಟ್ಟು 2 ದಿನ ಆಯ್ತು ಏನಾರು ಅವತ್ತೇ ಕೊಡಕ್ಕಲ್ಲ ಅಂದ್ರೆ 2 ದಿನದೊಳಗೆ ಕೊಡಬಹುದು, ಏನು ಸಮಸ್ಯೆ ಆಗಲ್ಲ, ಮಣ್ಣನ್ನ ಏನು ಇದಾಗಲ್ಲ. ಯಾಕೆ ಅವಾಗಲೇ ಕೊಡ್ರಿ ಅಂದ್ರೆ, ಮಣ್ಣಿನಲ್ಲಿ ವಾತಾವರಣದಿಂದ ಕೆಲವು ಪೋಷಕಾಂಶಗಳು ಸೇರೋಂತ ಚಾನ್ಸಸ್ ಇರ್ತದೆ. ಯಾಕಂದ್ರೆ ವಾತಾವರಣದಿಂದ ಮಣ್ಣು ತನ್ನ ಆಕರ್ಷಿಸ್ತಾ ಇರುತ್ತೆ, ಅದನ್ನ ವಾತಾವರಣದಲ್ಲಿ ಇದಾಗ್ತವೆ, ಹಾಗೆ ಮತ್ತೆ ಆವಿಯಾಗುವಂತ ಒಂದು ಇದು ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಮಣ್ಣಲ್ಲಿ ಏನಿದೆ ಅನ್ನೋದು ನಿಖರವಾಗಿ ತಿಳಿಬೇಕು ಅಂದ್ರೆ ಮಣ್ಣು ಆದಷ್ಟು ಅವತ್ತೇ ಕೊಡೋದು ಒಳ್ಳೇದು. ಅಂದ್ರೆ ಈ ಒಂದು ಮಣ್ಣಿನ ಪರೀಕ್ಷೆ ಅಂತ ಹೇಳೋದಾದ್ರೆ ಎಷ್ಟು ವರ್ಷಕ್ಕೆ ಮಾಡಿಸ್ಬೇಕು? ಅದಕ್ಕಿಂತ 3 ವರ್ಷಕ್ಕೊಮ್ಮೆ ಮಾಡಿಸಿ ಅಂತ ನಾವು ಹೇಳ್ತೀವಿ. 3 ವರ್ಷಕ್ಕೊಂದು ಸಾರಿ ಮಣ್ಣಿನ ಪರೀಕ್ಷೆಯನ್ನ ಕಡ್ಡಾಯವಾಗಿ ಮಾಡಿ. ಈಗ ಪೋಷಕಾಂಶಗಳು ಒದಗ್ತಾ ಇರೋ ಸರಿಯಾದ ಪ್ರಮಾಣದಲ್ಲಿ ಇದೆಯೋ ಇಲ್ಲ ಅನ್ನೋದಕ್ಕೆ 3 ವರ್ಷಕ್ಕೊಮ್ಮೆ ಮಾಡಿದ್ರೆ ಸಾಕು, ಪ್ರತಿ ವರ್ಷ ಮಾಡೋಂತ ನೆಸೆಸಿಟಿ ಇಲ್ಲ. ಆದರೆ ಅದು ಕೆಲವು ಒಂದು ಪರಿಸ್ಥಿತಿಗಳಲ್ಲಿ ವಿಭಿನ್ನವಾಗಿರುತ್ತದೆ. ಈಗ ಏನ್ ಮಾಡ್ತಾರೆ, ರೆಗ್ಯುಲರ್ ಆಗಿ ಒಂದು ಬೆಳೆ ಆದ್ಮೇಲೆ ವರ್ಷಕ್ಕೊಂದು ಬೆಳೆ ಬೆಳೆಯೋ ಅಂತ ಇರ್ತಾರೆ. ಆದ್ರೆ ಇಂಟೆನ್ಸ್ ಕ್ರಾಪಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಒಂದು ಬೆಳೆ ನಂತರ ಮತ್ತೊಂದು ಬೆಳೆನ ಕಂಟಿನ್ಯೂಸ್ ಆಗಿ ಹಾಕ್ತಾ ಇರ್ತಾರೆ. ಅಂತ ಭಾಗಗಳಲ್ಲಿ ಏನಾಗ್ತವೆ, 2 ವರ್ಷಕ್ಕೂ ಮಾಡಿಸಬೇಕಾಗುತ್ತೆ. ಯಾಕೆಂದ್ರೆ ಬೆಳೆ ಈ ಸಾಂದ್ರತೆ ಮತ್ತು ಬೆಳೆಯ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋದಂಗೆ ಮಣ್ಣಿನಲ್ಲಿ ಪೋಷಕಾಂಶಗಳನ್ನ ಬಹಳ ಬೇಗ ತಗೊಳ್ತಾ ಇದ್ದಾವೆ ಗಿಡಗಳು. ಹಾಗಾಗಿ ನೀವು 2 ವರ್ಷಕ್ಕೊಮ್ಮೆ ಮಾಡಿಸೋದು ಒಳ್ಳೇದು. ಅಂದ್ರೆ ನಂತರವಾಗಿ ಈ ಒಂದು ಮಣ್ಣನ್ನ ಸಂಗ್ರಹಿಸಬೇಕು, ಯಾವ ಸಮಯದಲ್ಲಿ ಇದನ್ನ ಮಣ್ಣನ್ನು ಸಂಗ್ರಹಿಸಬೇಕು ಅಂತ? ಮಣ್ಣು ಸಂಗ್ರಹಣೆ ನಿಮಗೆ ಒಳ್ಳೆ ಸಮಯ ಅಂತ ಅಂದ್ರೆ, ಈಗ ಮಳೆ ಬರೋಕ್ಕಿಂತ ಮುಂಚೆ ನೀವು ವ್ಯವಸಾಯಕ್ಕೆ ಭೂಮಿನ ಸಿದ್ಧತೆ ಮಾಡ್ಕೊಂಡಿರ್ತೀರಿ, ಭೂಮಿ ಸಿದ್ಧತೆ ಮಾಡಿರ್ತೀರಿ, ಆದ್ರೆ ಗೊಬ್ಬರ ಹಾಕಿರಬಾರ್ದು ಅಂತ ಸಮಯಗಳಲ್ಲಿ ಮಾಡಬಹುದು. ಹಾಗೂ ಒಂದು ಬೆಳೆ ನಂತರದಲ್ಲಿ ಇನ್ನೊಂದು ಬೆಳೆ ಮಾಡಬೇಕು ಅಂತಿರ್ತೀವಿ, ಆ ಟೈಮಲ್ಲೂ ಮಣ್ಣು ಸಂಗ್ರಹಣೆ ಮಾಡಬೇಕು ಅಂದ್ರೆ ಬೆಳೆ ಕೊಯ್ಲು ಆಗ್ತಿರೋ ಹಾಗೆ ಮಣ್ಣಿನ ಸಂಗ್ರಹಣೆ ಮಾಡಬಹುದು. ಆದಷ್ಟು ಮಣ್ಣು ಹಸಿರಂತ ಟೈಮಲ್ಲಿ ಸ್ವಲ್ಪ ಬಿಟ್ಟು ಸ್ವಲ್ಪ ಒಣಗಿರಲಿ. ಹಸಿರ ಮಣ್ಣನ್ನು ಕಲೆಕ್ಟ್ ಮಾಡಬಹುದು, ಆದ್ರೆ ಕಲೆಕ್ಟ್ ಮಾಡಿದ್ರೆ ಅದನ್ನ ಸ್ವಲ್ಪ ನೆರಳಲ್ಲಿ ಒಣಗಾಕ್ ತರಬೇಕಾಗುತ್ತೆ. ಹಾಗಾಗಿ ಮಣ್ಣು ಏನು ನೀವು ಬೆಳೆ ಕಟಾವಾದ ನಂತರ, ಹಾಗೂ ಈಗ ನಮ್ಮಲ್ಲಿ ಈಗ ಮೇ ತಿಂಗಳು ಇದು ಉತ್ತಮ ಸಮಯಕ್ಕೆ ಮಣ್ಣು ಸಂಗ್ರಹಣೆ ಮಾಡಕ್ಕೆ ಇದು ಉತ್ತಮವಾದ ಸಮಯ. ಈ ಸಮಯದಲ್ಲೂ ಸಹ ಕಲೆಕ್ಟ್ ಮಾಡಬಹುದಾಗಿದೆ. ಅಂದ್ರೆ ಮಾದರಿನ ಕೇವಲ ತಾವು 1/2 ಕೆಜಿ ಅಂತ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ತೊಂದರೆ ಏನಾಗುತ್ತೆ, ಕಡಿಮೆ ತೊಂದರೆ ಏನಾಗುತ್ತೆ ಅಂತ? ಮಾದರಿ ಪ್ರಮಾಣ ಎಷ್ಟಿರಬೇಕು ಅಂತ? ಮಾದರಿ ಪ್ರಮಾಣ 1/2 ಕೆಜಿ, ನಾವು ಹೇಳ್ತದ್ದು ಕನಿಷ್ಠ 1/2 ಕೆಜಿ ಇರಲಿ ಅಂತ ಹೇಳ್ತೀವಿ. ಯಾಕೆ 1/2 ಕೆಜಿ ಅಂತ ಅಂದ್ರೆ, ಕೆಲವು ಒಂದು ಪರೀಕ್ಷೆಗಳಿಗೆ ಮಣ್ಣಿಂದು ಪ್ರಮಾಣ ಬೇಕಾಗಿರುತ್ತೆ. ಇನ್ನ ಲಘು ಪೋಷಕಾಂಶಗಳೆಲ್ಲ ಮಣ್ಣಿನ ಬೇಕಾಗಿರೋಂಥವು ಕೇವಲ ಒಂದು 5 ಗ್ರಾಂ ಒಳಗೆ ಬೇಕಾಗುತ್ತೆ. ಹಾಗಾಗಿ ಅದು ಅವಶ್ಯಕತೆ ಇಲ್ಲ. ಮಣ್ಣನ್ನ ಅವರು ಏನ್ ಮಾಡ್ತಾರೆ, ಪರೀಕ್ಷಾ ಕೇಂದ್ರಗಳಲ್ಲಿ ಮಣ್ಣನ್ನ ಅವರು ಪಿಂಗಾಣಿಯ ಒಂದು ಸಾಮಗ್ರಿಗಳನ್ನು ಉಪಯೋಗಿಸಿ ಮಣ್ಣನ್ನ ಕ್ರಶ್ ಮಾಡ್ತಾರೆ, ಅಂದ್ರೆ ನೀವು ಪುಡಿ ಮಾಡ್ತಾರೆ. ಪುಡಿ ಮಾಡಿ ಫೈನ್ ಆಗಿರೋಂತ ಪೌಡರ್ನ ತೆಗೆದು ಪರೀಕ್ಷೆಗೆ ಒಳಪಡಿಸ್ತಾರೆ. ಹಾಗಾಗಿ 1/2 ಕೆಜಿ ಅಷ್ಟೇ ಸಾಕು, ಅದಕ್ಕಿಂತ ಜಾಸ್ತಿ ಅವಶ್ಯಕತೆ ಇರೋದಿಲ್ಲ ಅಂತ 1/2 ಕೆಜಿ ಕುಡಿ ಅಂತ ಹೇಳ್ತೀವಿ. ಅದನ್ನ ಗ್ಯಾರಿ ಮಾಡೋ ಸಮಸ್ಯೆ ಆಗುತ್ತೆ, ಅದನ್ನ ಹಿಡ್ಕೊಳ್ಳೋದು ಸಮಸ್ಯೆ ಆಗುತ್ತೆ. ಹಾಗಾಗಿ 1/2 ಕೆಜಿ ಕೊಟ್ಟರೆ ಸಾಕು. 1/2 ಕೆಜಿಯಿಂದ ಕಡಿಮೆ ಇದ್ರೂ ಸಮಸ್ಯೆ ಇಲ್ಲ. ಆದ್ರೆ ಅದ್ರಲ್ಲಿ ಏನಾದ್ರು ಕಲ್ಲುಗಳು ಜಾಸ್ತಿ ಇತ್ತು ಅಂದ್ರೆ ಆ ಟೈಮಲ್ಲಿ ಮಣ್ಣು ಸ್ವಲ್ಪ ಕಡಿಮೆ ಆಗುತ್ತೆ ಅಂತೇಳಿ 1/2 ಕೆಜಿ ಮಿನಿಮಮ್ ಕೊಡ್ರಿ ಅಂತ ಹೇಳ್ತೀವಿ. ಮಣ್ಣು ಕೊಟ್ಟ ನಂತರ ಅವ್ರು ಯಾವ ರೀತಿ ಪರೀಕ್ಷೆ ಮಾಡ್ತಾರೆ, ಎಷ್ಟು ದಿನ ನಂತರವಾಗಿ ರಿಸಲ್ಟ್ ಕೊಡಬಹುದು ಅಂತ ಹೇಳ್ತೀರಿ ಸರ್? ಮಣ್ಣು ಪರೀಕ್ಷೆ ಹೇಗೆ ಮಾಡ್ತಾರೆ ಅಂದ್ರೆ, ಮಣ್ಣು ಪರೀಕ್ಷೆ ಮಾಡಿದಲ್ಲಿ ಈಗ ಪ್ರಧಾನ ಪೋಷಕಾಂಶಗಳಿಗೆ ಒಂದು ಬಗೆಯ ಅಂತ ಒಂದು ಪರೀಕ್ಷೆಗಳನ್ನು ಒಳಪಡಿಸ್ತಾರೆ. ಪ್ರಧಾನ ಪೋಷಕಾಂಶಗಳಿಗೆ ಈಗ ನಾವು ಕಾಮನ್ ಆಗಿ ಏನ್ ಹೇಳ್ತೀವಿ ಅಂದ್ರೆ, ಡಿಸ್ಟಿಲೇಷನ್ ಯೂನಿಟ್ಗಳು ಇರ್ತವೆ, ಜಲ್ದಾಳ್ ಡಿಸ್ಟಿಲೇಷನ್, ಫ್ಲೇಮ್ ಫೋಟೋಮೀಟರ್, ಈ ತರದ ಒಂದು ಇನ್ಸ್ಟ್ರೂಮೆಂಟ್ ಗಳನ್ನ ಯೂಸ್ ಮಾಡ್ತಾರೆ. ಯೂಸ್ ಮಾಡೋಕ್ಕಿಂತ ಮುಂಚೆ ಮೊದಲನೇದಾಗಿ pH ಮತ್ತೆ ಲವಣಾಂಶದ ಬಗ್ಗೆ ಪರೀಕ್ಷೆ ನಡೆಸ್ತಾರೆ. ಯಾವುದೇ ಮಣ್ಣನ್ನು ತಗೊಂಡಾಗ pH ಅಂತ ಹೇಳ್ತೀವಿ, pH ಅಲ್ಲಿ ಮಣ್ಣಿನ ರಸಸಾರ ಏನಿದೆ ಅಂತ ಕಂಡುಹಿಡ್ಕಂತಾರೆ. ಅವಾಗ ಏನಾಗುತ್ತೆ, ಮಣ್ಣಿನಲ್ಲಿ ರಸಸಾರ ಒಂದು ನಾರ್ಮಲ್ ರೇಂಜ್ ಅಂತ ಹೇಳಿದ್ರೆ 6.5 ರಿಂದ 7.5 ತನಕ ಇರುತ್ತೆ. ಮ್ಯಾಕ್ಸಿಮಮ್ ರೇಂಜ್ ಅಂದ್ರೆ 14 ತನಕ ಇರುತ್ತೆ. ನೀವು 6.5 ರಿಂದ ಕೆಳಗೆ pH ಬಂತು ಅಂದ್ರೆ ಅದನ್ನ ನಾವು ಹುಳಿ ಮಣ್ಣಿಂದು ಅಂಶ ಅಂತ ಹೇಳ್ತೀವಿ. ಹುಳಿ ಮಣ್ಣು ಅಂದ್ರೆ ಹೆಚ್ಚಾಗಿ ಮಳೆ ಬೀಳೋ ಪ್ರದೇಶದಲ್ಲಿ ಹುಳಿ ಮಣ್ಣುಗಳು ಕಂಡು ಬರ್ತವೆ. ತದನಂತರದಲ್ಲಿ ನಾರ್ಮಲ್ ಅಂದ್ರೆ 6.5 ರಿಂದ 7.5 ಇತ್ತು ಅಂದ್ರೆ ಅದು ರಸಸಾರ ಒಂದು ಸಮಾನಾಂತರವಾದ ಒಂದು ಇದರಲ್ಲಿದೆ, ಅದರಿಂದ ಯಾವುದೇ ಸಮಸ್ಯೆ ಇಲ್ಲ ಗಿಡಗಳಿಗೆ. 7.5 ನಂತರ 8 ಅಥವಾ 8.5 ಮೀರ್ತು ರಸಸಾರ ಅಂದಾಗ ಅದರಲ್ಲಿ ಕ್ಷಾರದ ಅಂಶ ಅಥವಾ ಉಪ್ಪಿನ ಅಂಶ, ಸ್ವಲ್ಪ ಲವಣಾಂಶಗಳ ಅಂಶ ಕಂಡು ಬರ್ತಾ ಇದೆ ಅಂತೇಳಿ. ಹಾಗಾಗಿ pH ಪರೀಕ್ಷೆ ಫಸ್ಟ್ ಮಾಡ್ತಾರೆ. pH ನ ಈ ರೀತಿ ಒಂದು ಅವರು ಫಲಿತಾಂಶ ಕೊಡ್ತಾರೆ. ECE ಅಂತೇಳಿ, ECEನು ಸಹ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂದ್ರೆ ಲವಣಾಂಶದ ಒಂದು ಎಷ್ಟು ಭಾಗ ಲವಣಾಂಶ ಇದೆ ಮಣ್ಣಲ್ಲಿ ಅಂತ ಹೇಳ್ತೀವಿ. ಲವಣಾಂಶ ಪರೀಕ್ಷೆ ಯಾಕೆ ಅದರಲ್ಲಿ ಬಹುಮುಖ್ಯ ಆಗ್ತದೆ ಅಂದ್ರೆ, ಮಣ್ಣಿನಲ್ಲಿ ಲವಣಾಂಶ ಜಾಸ್ತಿ ಇತ್ತು ಅಂದ್ರೆ ಗಿಡಗಳಿಗೆ ನೀರನ್ನ ತಗೊಳ್ಳೋದು ಸ್ವಲ್ಪ ಕಡಿಮೆ ಸಮಸ್ಯೆ ಆಗುತ್ತೆ. ಹಾಗಾಗಿ ನೀರನ್ನ ಅದು ಹೀರ್ಕೊಳ್ಳೋಂಥದ್ದು, ನೀರಿನ ಬೆಳವಣಿಗೆ ಬೇಕಾದಷ್ಟು ನೀರನ್ನು ತಗೋಬೇಕಾದ್ರೆ ಲವಣಾಂಶಗಳು ಸ್ವಲ್ಪ ಜಾಸ್ತಿ ಇತ್ತು ಅಂದ್ರೆ ಮಣ್ಣಿಗೆ ತೊಂದರೆ ಆಗ್ತದೆ. ಹಾಗಾಗಿ ಲವಣಾಂಶ ಪರೀಕ್ಷೆಯನ್ನು ಸಹ ಮಾಡ್ತಾರೆ, ಅದ್ರೂ ರಿಸಲ್ಟ್ ಕೊಡ್ತಾರೆ ಅದರಲ್ಲಿ. ನೆಕ್ಸ್ಟ್ ಏನಂದ್ರೆ, ನೀವು ಪ್ರಧಾನ ಪೋಷಕಾಂಶಗಳು ಏನಿರ್ತಾವಲ್ಲ, ಸಾರಜನಕ ರಂಜಕ ಪೊಟ್ಯಾಶ್ ಅಂತ ಹೇಳ್ತೀವಿ. ಸಾರಜನಕ ರಂಜಕ ಪೊಟ್ಯಾಶ್ನ ಬಹುಮುಖ್ಯವಾಗಿ ಗಿಡದ ಬೆಳವಣಿಗೆ ಬೇಕಾಗಂಥದ್ದು, ಅವನ ಕೋರ್ ಪೋಷಕಾಂಶಗಳಂತ ಹೇಳ್ತೀವಿ. ಅಂದ್ರೆ ಬಹುಮುಖ್ಯವಾಗಿ ಅವು ಈ ಬೆಳೆಯ ಬೆಳವಣಿಗೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಸಾರಜನಕ ನಿಮ್ಮ ಬೆಳವಣಿಗೆ ಹಂತದಲ್ಲಿ ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಮೇಜರ್ ಅಂತ ಅಂದ್ರೆ NPK ಒಂದು ಇದು ಮಾಡ್ತಾರೆ, ಅದಕ್ಕಿಂತ ಮುಂಚೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ ನಾವು. ಸಾವಯವ ಇಂಗಾಲ ಅನ್ನು ಪರೀಕ್ಷೆ ಒಳಪಡಿಸ್ತಾರೆ. ಸಾವಯವ ಇಂಗಾಲ ಪರೀಕ್ಷೆ ಒಳಪಡಿಸಿದಾಗ ಅದು ಅದರ ಒಂದು ಮಧ್ಯಮ ರೇಂಜ್ ಅಂದ್ರೆ 0.5 ಅಂದ್ರೆ 0.5 ರಿಂದ 0.75 ವರೆಗೂ ಇತ್ತು ಅಂದ್ರೆ ಅದು ಮಧ್ಯಮ ಹಾಗೂ ಬೆಳೆಗಳಿಗೆ ಪೂರಕವಾದ ವಾತಾವರಣ ಇದೆ ಅಂತ ಹೇಳ್ತೀವಿ. ಅದಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಸ್ವಲ್ಪ ಇದರಲ್ಲಿ ಸಾರಜನಕದ ಕೊರತೆ ಇದೆ ಅಂತ ಹೇಳ್ತೀವಿ ನಾವು. ಸಾರಜನಕದ ಕೊರತೆ ಇದೆ ಅಂತ ಹೇಳ್ತೀವಿ. ಹಾಗೂ 0.75 ಇಂದ ಮೇಲ್ಪಟ್ಟಾಗ ಅದಕ್ಕೆ ಸಾರಜನಕ ಉತ್ತಮ ಸ್ಥಿತಿಯಲ್ಲಿದೆ ಅಂತ ಹೇಳ್ತೀವಿ. ಪೊಟ್ಯಾಶು ಮತ್ತೆ ನಮ್ಮ ಏನು ಇನ್ನೊಂದು ಹೇಳ್ತೀವಿ, ರಂಜಕ. ರಂಜಕನೂ ಸಹ ಮಣ್ಣಿನಲ್ಲಿ ಸುಮಾರು 22 ರಿಂದ 50 ತನಕ kg ಪರ್ ಎಕರೆಗೆ ಅಂತ ಅದನ್ನ ಯಾವಾಗಲೂ ಫಲಿತಾಂಶನ ಪ್ರತಿ ಎಕರೆಗೆ ಅಂತ ಬರೀತಾರೆ. kg ಪ್ರತಿ ಎಕರೆಗೆ ಒಂದು ರೇಂಜ್ ಅಂತ ಹೇಳ್ತೀವಿ. 22 kg ಪ್ರತಿ ಎಕರೆಗೆ ಬಂತು ಅಂದ್ರೆ ಸ್ವಲ್ಪ ಅದು ಕಡಿಮೆ ಇದೆ, ರಂಜಕದ ಪ್ರಮಾಣ ಕಡಿಮೆ ಇದೆ ಅಂತ ಹೇಳ್ತೀವಿ. 50 kg ಪ್ರತಿ ಎಕರೆಗೆ ಬಂತು ಅಂದ್ರೆ ಪ್ರಮಾಣ ಅತಿ ಹೆಚ್ಚಾಗಿ ಇದೆ, ತೊಂದರೆ ಇಲ್ಲ. ಇದರಲ್ಲಿ ಬೆಳೆಗಳಿಗೆ ಶಿಫಾರಸು ಮಾಡಿದ ಪೋಷಕಾಂಶಗಳನ್ನು ಮಾತ್ರ ಒದಗಿಸಿದ್ರೆ ಸಾಕು ಅಂತ ಹೇಳ್ತೀವಿ. ಹಾಗೆ ಮತ್ತೆ ಪೊಟ್ಯಾಶ್ ಸಹ ನಿಮಗೆ 55 ರಿಂದ 110 ತನಕ ಬರುತ್ತೆ. ಅದು ಸಹ 50 ಕೆಳಗೆ ಬಂದಾಗ ಮಾತ್ರ ನಿಮಗೆ ಕಡಿಮೆ ಪ್ರಮಾಣದಲ್ಲಿದೆ ಪೊಟ್ಯಾಶ್ ಅಂತ ಹೇಳ್ತೀವಿ. ಇಲ್ಲ ಅಂದ್ರೆ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಇದೆ. ಹಾಗಾಗಿ ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಕಡಿಮೆ ಬಂದು, ಅಂದ್ರೆ ನಿಮಗೆ ಈಗ ರಿಸಲ್ಟ್ ಫಲಿತಾಂಶದಲ್ಲಿ ಕಡಿಮೆ ಬಂದಾಗ ಶಿಫಾರಸು ಮಾಡಿರುವಂತಹ ಪ್ರಮಾಣ, ಅಂದ್ರೆ ಒಂದು ಬೆಳೆಗೆ ಈಗ ಅದು ಒಂದು ಭತ್ತದ ಬೆಳೆಗೆ ಪೋಷಕಾಂಶಗಳನ್ನ ಶಿಫಾರಸು ಮಾಡಿರ್ತಾರೆ ಈಗಾಗಲೇ, ಅದನ್ನ ವಿಜ್ಞಾನಿಗಳು ಅದರ ಒಂದು ಸಂಶೋಧನೆ ನಡೆಸಿ ಇಷ್ಟು ಪ್ರಮಾಣದಲ್ಲಿ ಇದಕ್ಕೆ ಬೆಳವಣಿಗೆ ಹಂತದಲ್ಲಿ ಬೇಕಾಗುತ್ತೆ ಅಂತ ಶಿಫಾರಸು ಮಾಡಿರ್ತಾರೆ. ಶಿಫಾರಸು ಮಾಡಿರುವಂತಹ ಪ್ರಮಾಣ ಹೆಚ್ಚಾಗಬೇಕು ಅಥವಾ ಕಡಿಮೆ ಆಗಬೇಕು ಅನ್ನೋದನ್ನ ನಾವು ಫಲಿತಾಂಶದ ಮೇಲೆ ಡಿಸೈಡ್ ಮಾಡ್ತೀವಿ. ಈ ಫಲಿತಾಂಶ ಬಂದಾಗ ನಿಮ್ಮ ಮಣ್ಣಿನಲ್ಲಿ ಕಡಿಮೆ ಅಥವಾ ಕೊರತೆ ಕಂಡು ಬರ್ತಾ ಇದೆ ಅಂದಾಗ ನೀವು ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ 5 kg, 10 kg, 15 kg ತನಕ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗ್ಬೇಕಾಗತ್ತೆ. ಹೌದು, ಆ ತರ ಒಂದು ಪ್ರಮೇಯ ಬರುತ್ತೆ. ಅದೇ ಶಿಫಾರಸು ಮಾಡಿದ ಪ್ರಮಾಣದಕ್ಕಿಂತ ಜಾಸ್ತಿ ಕಿಂತ ಕಡಿಮೆ ಕೊಡಬೇಕು ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ ನಿಮ್ಮ ಮಣ್ಣಿನಲ್ಲೇ ಈ ಪೋಷಕಾಂಶಗಳು ಜಾಸ್ತಿ ಹೆಚ್ಚಿದಾವೆ, ಜಾಸ್ತಿ ಆಗಿದಾವೆ ಅಂದಾಗ ಮಾತ್ರ ನೀವು ಶಿಫಾರಸು ಮಾಡೋ ಪ್ರಮಾಣದಕ್ಕಿಂತ ಸಹ ಕಡಿಮೆ ಕೊಡಬೇಕಾಗುತ್ತೆ. 5 ರಿಂದ 15 kg ತನಕ ಕಡಿಮೆ ಮಾಡಬೇಕಾಗುತ್ತೆ. ಯಾಕೆ ಅಂದ್ರೆ ಮಣ್ಣಲ್ಲಿ ಪ್ರತಿಯೊಂದು ಪೋಷಕಾಂಶಗಳು ಇಷ್ಟು ಲಭ್ಯತೆ ಇದ್ದಾಗಲೂ ಸಹ ನಾವು ಮತ್ತೆ ಮತ್ತೆ ಹಾಕ್ತಾ ಹೋದ್ರೆ ಒಂದು ನಿಮ್ಮ ಕಲ್ಟಿವೇಷನ್ಗೆ ಹಾಕುವಂತ ಒಂದು ವೆಚ್ಚ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಮಣ್ಣಲ್ಲಿ ನೀವು ಹೊರಗಿಂದ ಪೋಷಕಾಂಶಗಳನ್ನ ಎಷ್ಟೇ ಜಾಸ್ತಿ ಆಗಿ ಸೇರ್ತಾ ಹೋದ್ರು, ನಾವ್ ಏನ್ ಹೇಳ್ತೀವಿ ಕಾಮನ್ ಆಗಿ ಕೆಮಿಕಲ್ ಗೊಬ್ಬರಗಳನ್ನ ಏನ್ ಹಾಕ್ತಿವಲ್ಲ ಅದು ಜಾಸ್ತಿ ದಿನ ತನಕ ಇರೋದಿಲ್ಲ, ಮಣ್ಣಲ್ಲಿ ಹಿಡಿದಿಟ್ಕೊಳ್ಳೋಂತ ಕೆಪಾಸಿಟಿ ಕಡಿಮೆ ಇರುತ್ತೆ. ಹಾಗಾಗಿ ಅದು ಸವಕಳಿಯಾಗಿ ಹೊರಟೋಗುತ್ತೆ. ಹಾಗಾಗಿ ಆದಷ್ಟು ಶಿಫಾರಸು ಮಾಡಿದ ಪ್ರಮಾಣನ ಬಳಸಿ ಅಂತ ಹೇಳ್ತೀವಿ. ಈ ಒಂದು ಮಣ್ಣನ್ನು ರೈತರು ಸಂಗ್ರಹಿಸಬೇಕಾದ್ರೆ ಏನೇನು ಸಲಹೆಗಳನ್ನ ತಾವು ಕೊಡ್ತೀರಾ ಸರ್? ಈಗ ಮಣ್ಣನ್ನು ಸಂಗ್ರಹಿಸಬೇಕಾದ್ರೆ ಅವರು ಸ್ವಲ್ಪ ಕೆಲವೊಂದು ವಿಷಯಗಳನ್ನ ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮಣ್ಣನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಅವರು ಏನು ಅಂದ್ರೆ ಹೊಲದ ಒಂದು ಬದುಗಳು ಹಾಕಿರ್ತಾರೆ, ಬದುಗಳ ಹತ್ರ ಸಂಗ್ರಹಣೆ ಮಾಡಬಾರ್ದಾಗಿರುತ್ತೆ. ಬದುಗಳ ಹತ್ರ ಸಂಗ್ರಹಣೆ ಮಾಡೋದಾಗಿರುತ್ತೆ, ಬದುಗಳ ಮೇಲೆ ಓಡಾಟ ಜಾಸ್ತಿ ಇರುತ್ತೆ. ಹಾಗೂ ಬದುಗಳ ಹತ್ರ ನೀವು ಆದಷ್ಟು ವ್ಯವಸಾಯ ಮಾಡಿರೋದಿಲ್ಲ, ವ್ಯವಸಾಯ ಮಾಡದೇ ಇರೋದ್ರಿಂದ ಅಲ್ಲಿ ಪೋಷಕಾಂಶಗಳ ಸಂಗ್ರಹಣೆ ಸಹ ಜಾಸ್ತಿ ಆಗಿರುವಂತ ಒಂದು ಇರುತ್ತೆ, ಸಂದರ್ಭಗಳು ಬರ್ತವೆ. ಹಾಗಾಗಿ ಬದುಗಳ ಹತ್ರ ಸಂಗ್ರಹಣೆ ಮಾಡಬಾರ್ದು. ಮರ ಇರ್ತವೆ, ಕೆಲವು ಒಂದು ತಾಕ್ಗಳಲ್ಲಿ ಮರಗಳಿರ್ತವೆ, ಮರದ ಕೆಳಗಡೆ ಇರುವಂತ ಮಣ್ಣನ್ನು ಸಹ ಸಂಗ್ರಹಣೆ ಮಾಡಬಾರ್ದು ವಿಶ್ಲೇಷಣೆಗೆ. ಹಾಗೆ ಎಲೆಕ್ಟ್ರಿಕಲ್ ಕಂಬಗಳಿರ್ತವೆ, ಅದ್ರ ಹತ್ರನು ಮಾಡಬೇಕಾಗಿತ್ತು. ಯಾಕಂದ್ರೆ ಎಲೆಕ್ಟ್ರಿಕಲ್ ಕಂಬಗಳನ್ನು ನೆಡಬೇಕಾದ್ರೆ ಅವ್ರು ಏನ್ ಮಾಡಿರ್ತಾರೆ, ಅದನ್ನ ಮಣ್ಣನ್ನ ಗಟ್ಟಿಯಾಗಿ ಒತ್ತಿರ್ತಾರೆ. ಗಟ್ಟಿಯಾಗಿರೋ ಮಣ್ಣು ಗಟ್ಟಿಯಾಗಿರುತ್ತಿಲ್ಲ, ಅಲ್ಲಿಂದ ಮಣ್ಣನ್ನ ಕಲೆಕ್ಟ್ ಮಾಡಿದಾಗ ಅದರಲ್ಲಿ ಪೋಷಕಾಂಶಗಳು ಕಡಿಮೆ ಅಂತಾನೆ ತೋರಿಸುತ್ತೆ. ನಿಮ್ಮ ಮಣ್ಣಲ್ಲಿ ಏನಿದೆ ಅದು ನೈಜವಾದ ಒಂದು ಫಲಿತಾಂಶ ಬರೋದಿಲ್ಲ, ಹಾಗಾಗಿ ಅದೊಂದು. ಆಮೇಲೆ ನೀವು ಯಾರಾದರೂ ಮಣ್ಣಲ್ಲಿ ಏನ್ ಮಾಡ್ತಾರೆ, ಕೊಟ್ಟಿಗೆ ಗೊಬ್ಬರಗಳನ್ನ ಹಾಕುವಂತ ಒಂದು ಪದ್ಧತಿ ಇರುತ್ತೆ. ಆ ಕೊಟ್ಟಿಗೆ ಗೊಬ್ಬರಗಳನ್ನ ಒಂದೊಂದು ಕಡೆ ಒಂದು ಗುಪ್ಪೆ ಹಾಕಿರ್ತಾರೆ, ಆ ಗುಪ್ಪೆಗಳ ಹತ್ರನು ಸಹಿತ ಮಣ್ಣನ್ನ ಸಂಗ್ರಹಣೆ ಮಾಡಬಾರ್ದಾಗಿರುತ್ತೆ. ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಪೋಷಕಾಂಶಗಳನ್ನು ನಿಖರವಾದ ಒಂದು ತಿಳ್ಕೊಳ್ಳೋದ್ ಬದಲು ಏನಾಗುತ್ತೆ, ಪೋಷಕಾಂಶಗಳು ಆಲ್ಟರ್ಡ್ ಅಂತ ಹೇಳ್ತೀವಿ. ಅದು ಒಂದು ನಿಮ್ಮ ಮಣ್ಣಿನಲ್ಲಿ ಏನಿದೆ ಅದಕ್ಕಿಂತ ಒಂದು ವಿಭಿನ್ನವಾದ ಒಂದು ಫಲಿತಾಂಶ ನಿಮಗೆ ಬಂದಾಗ ಏನಾಗುತ್ತೆ, ನಿಮ್ಮ ಮಣ್ಣಲ್ಲಿ ಜಾಸ್ತಿ ಇದೆ ಅಂತ ಬರೋದು ಅಥವಾ ಕಡಿಮೆ ಇರೋಂಥದ್ದು ಬರೋದು. ಹಾಗಾಗಿ ಇವುಗಳನ್ನ ಅವಾಯ್ಡ್ ಮಾಡಬೇಕಾಗ್ತದೆ. ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ತೋಟಕ್ಕೆ ಬೇರೆ ಕಡೆಯಿಂದ ಮಣ್ಣು ಹೊಡಿಸ್ತಾರೆ ಸರ್, ಅಂತ ಸಂದರ್ಭದಲ್ಲಿ ರೈತರು ಯಾವ ಒಂದು ಮಾದರಿಯನ್ನು ತಗೋಬೇಕು ಅಂತ? ಮಣ್ಣನ್ನ ಇವ್ರು ಹೊಡಿಸ್ತಾರೆ ಅಂದ್ರೆ ಆ ಮಣ್ಣ ಆ ವರ್ಷ ಅವ್ರು ಏನು ಮಣ್ಣನ್ನ ಹಾಕ್ಸ್ತಾರಲ್ಲ ಆ ಮಣ್ಣನ್ನ ಪರೀಕ್ಷೆಗೆ ಒಳಪಡಿಸಬಾರ್ದು. ಮಣ್ಣನ್ನ ಅವ್ರು ಪರೀಕ್ಷೆಗೆ ಒಳಪಡಿಸೋದಾದ್ರೆ ಮಣ್ಣನ್ನ ಎಲ್ಲಿಂದ ಅವರು ಸಂಗ್ರಹಣೆ ಮಾಡಿಲ್ಲ ಆ ಮಣ್ಣನ್ನೇ ಫಲಿತಾಂಶಕ್ಕೆ ಒಳಪಡಿಸೋದು ಒಳ್ಳೇದು. ತಮ್ಮ ಭೂಮಿಗೆ ಸೇರಿಸಿದ ಮೇಲೆ ಏನಾಗುತ್ತೆ, ಅದು ಒಂದು ವರ್ಷದ ತನಕ ಸಹಿತ ಆ ಮಣ್ಣು ಎರಡೂ ಸಹ ಅವರ ಜಮೀನಲ್ಲಿರೋಂಥ ಮಣ್ಣು ಇವರು ಹೊರಗಡೆಯಿಂದ ಹಾಕ್ಸಿರೋಂಥ ಮಣ್ಣು ಸಹ ಬೆರೆಯೋದಕ್ಕೆ ವರ್ಷಗಟ್ಟಲೆ ತಗೊಳತ್ತೆ, ಒಂದು ವರ್ಷ ಅಂತ ಹಿಡಿಯುತ್ತೆ. ತದನಂತರದಲ್ಲಿ ಒಂದು ಬೆಳೆ ಮಾಡ್ತೀವಿ, ಆ ಬೆಳೆ ನಂತರ ಮಣ್ಣನ್ನು ಸಂಗ್ರಹಣೆ ಮಾಡಿ ಅವರು ಅದನ್ನು ವಿಶ್ಲೇಷಣೆಗೆ ಒಳಪಡಿಸಬಹುದಾಗಿರುತ್ತೆ. ಹಾಗೆ ಮಣ್ಣನ್ನು ಹಾಕುವಂಥದ್ದು ಸಹ ಸಾಕಷ್ಟು ಒಂದು ರೈತರದಲ್ಲಿ ಒಂದು ಸಲಹೆ ಏನು ಅಂದ್ರೆ, ಮಣ್ಣನ್ನು ಬಳಸಬೇಕಾದ್ರೆ ಕೆರೆ ಮಣ್ಣುಗಳನ್ನ ಸಾಕಷ್ಟು ಜನ ಹೊಡಿಸ್ತಾರೆ, ಕೆರೆ ಮಣ್ಣನ್ನು ತಂದು ಹಾಕ್ತಾರೆ. ಅದು ಫಲವತ್ತತೆ ಅಂತ ಹೇಳ್ತಾರೆ. ಹೌದು, ಒಂದು ಕೆರೆ ಮಣ್ಣಲ್ಲಿ ಫಲವತ್ತಾದ ಅಂಶ ಇರುತ್ತೆ, ಒಂದು ಜೈವಿಕವಾಗಿ ಸ್ವಲ್ಪ ಕೆರೆ ಮಣ್ಣು ಚೆನ್ನಾಗಿರುತ್ತೆ. ಯಾಕಂದ್ರೆ ಜೈವಿಕ ಸೂಕ್ಷ್ಮ ಜೀವಿಗಳು ಸಾಕಷ್ಟು ಇರ್ತವೆ. ಆದ್ರೆ ನಮ್ಮ ಮಣ್ಣಿಗೆ ಬೇಕಾದ ಜೈವಿಕ ಪದಾರ್ಥಗಳು ಅದರಲ್ಲಿ ಇದೆಯೋ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಈಗ ಕೆರೆ ಮಣ್ಣಲ್ಲಿ ಏನಾಗುತ್ತೆ, ಸ್ವಲ್ಪ ಏನು ನಾವು ಮಣ್ಣಲ್ಲಿ ಕಣರಚನೆ ಅಂತ ಹೇಳ್ತೀವಿ, ಮಣ್ಣಿನ ಕಣರಚನೆ ಒಂದು ಫೈನ್ ಆಗಿರುತ್ತೆ. ಅಂದ್ರೆ ತುಂಬಾ ಸಣ್ಣ ಕಣರಚನೆಗಳು ಸಹ ಕೆರೆ ಮಣ್ಣಲ್ಲಿ ಕೆಳಗಡೆ ಕೂತಿರುತ್ತೆ, ಸ್ವಲ್ಪ ಕೆಸರು ಕೆಸರಾಗಿರುತ್ತೆ. ಒಣಗಿದ ಮೇಲೆ ಅದನ್ನ ತಂದು ನಿಮ್ಮ ಭೂಮಿ ಸೇರಿಸ್ತೀರಿ. ನಿಮ್ಮ ಭೂಮಿಯಲ್ಲಿ ಇರುವಂತಹ ಮಣ್ಣು ಮರಳು ಮಿಶ್ರಿತ ಅಥವಾ ಕೆಂಪು ಮಣ್ಣು ಇರುತ್ತೆ. ನೀವು ಹಾಕುವಂತ ಮಣ್ಣಿಂದ ಏನಾಗುತ್ತೆ, ನಾವು ಮೇಲ್ಮೈ ಮಣ್ಣಿನ ಮೇಲ್ಮೈಯಲ್ಲಿ ನೀರನ್ನ ಕೆಳಗಡೆ ಇಂಗುವಂತ ಒಂದು ಸಾಮರ್ಥ್ಯ ಇರುತ್ತೆ ಮಣ್ಣಲ್ಲಿ. ಮಣ್ಣಲ್ಲಿ ನೀರು ಇಂಗಬೇಕಾದ್ರೆ ಮಣ್ಣಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರ್ತವೆ. ಆ ರಂಧ್ರಗಳಲ್ಲಿ ಈ ಮಣ್ಣಿನ ಸಣ್ಣ ಕಣಗಳನ್ನ ನೀವು ಹಾಕಿ ಮುಚ್ಚಿದಾಗ ಏನಾಗುತ್ತೆ ಅಂದ್ರೆ, ಆ ಕಣಗಳಿಗೆ ನೀರಿನ ಇಂಗುವಂತ ಒಂದು ಕೆಪಾಸಿಟಿ ಅಂದ್ರೆ ಏನ್ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ನೀರು ವಾಟರ್ ಟೇಬಲ್ ಮೇಲೆ ಉಳಿಯುವಂತ ಸಂದರ್ಭಗಳಿರ್ತವೆ. ಆ ನೀರು ಮೇಲೆ ಉಳಿದಂತ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ, ಮಣ್ಣಲ್ಲಿ ಎರಡು ತರ ಒಂದು ಪಾರ್ಟಿಕಲ್ಸ್ ಇರ್ತವೆ. ಒಂದರಲ್ಲಿ ಗಾಳಿ ತುಂಬಿರುತ್ತೆ, ಇನ್ನೊಂದರಲ್ಲಿ ನೀರು ತುಂಬಿರುತ್ತೆ. ಗಾಳಿ ತುಂಬಿರೋ ಜಾಗದಲ್ಲಿ ನೀವು ನೀರಿನ ಬಲಾತ್ಕಾರವಾಗಿ ತುಂಬಿಸಿದ್ರಿ ಅಂದ್ರೆ ಅವಾಗ ಏನಾಗುತ್ತೆ, ಬೇರುಗಳಿಗೆ ಏನಾಗುತ್ತೆ, ನಿಮಗೆ ಗಾಳಿ ಒಂದು ಸರಬರಾಜು ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ಮಣ್ಣಿಗೆ ನೀವು ಎಷ್ಟು ಗಿಡಗಳಿಗೆ ಮಣ್ಣಿಂದ ನೀರು ಬೇಕೋ ಅದೇ ರೀತಿ ಗಾಳಿನೂ ಸಹ ಬೇಕಾಗಿರುತ್ತೆ. ನೀವು ಇಂಥ ಸಂದರ್ಭಗಳನ್ನ ನೀವಾಗೆ ಕ್ರಿಯೇಟ್ ಮಾಡ್ತೀರಿ ಅಂದ್ರೆ ಏನಾಗುತ್ತೆ, ಗಾಳಿ ಬೇರುಗಳಿಗೆ ಒಂದು ಉಸಿರಾಟಕ್ಕೆ ತೊಂದರೆ ಆದಾಗ, ಗಾಳಿ ಇಲ್ಲದೆ ಈ ನೀರಿನ ಅಂಶ ಜಾಸ್ತಿ ಆದ ಹೋದಂಗೂ ಬೇರುಗಳು ಕೊಳೆಯುವಂತ ಸ್ಥಿತಿ ಬರುತ್ತೆ. ಹಾಗಾಗಿ ಸಾಕಷ್ಟು ಕಡೆ ನೀವು ನೋಡಿರ್ತೀರಿ, ಅಡಿಕೆಗಳಲ್ಲಿ ಹಿಡಿಮುಂಡಿಗೆ ರೋಗ ಬರುವಂತದ್ದು, ಈ ತರದೆಲ್ಲ ಸಂದರ್ಭಗಳು ಬರ್ತವೆ. ನಾವು ಯಾವ ಮಣ್ಣನ್ನ ಹೊಡಿಸ್ತೀವಿ ಅದನ್ನ ಮುಂಚಿತವಾಗಿ ಪರೀಕ್ಷೆ ಮಾಡಿ ಮಾಡಿಸ್ಬೇಕು. ಮಾಡ್ಬೋದು, ಅದರಿಂದ ಏನು ತೊಂದರೆ ಆಗಲ್ಲ. ಯಾಕಂದ್ರೆ ಮಣ್ಣನ್ನ ನೀವು ಲಭ್ಯತೆ ಇಂತಲ್ಲಿ ಇದೆ ಅಂತ ಆ ಮಣ್ಣನ್ನೇ ಪರೀಕ್ಷೆ ಮಾಡಿಸಿ, ಅದರಲ್ಲಿ ಉತ್ತಮ ಪೋಷಕಾಂಶಗಳು ಇದಾವ ಅಂತ ನೀವೇ ಪರೀಕ್ಷೆ ಮಾಡಿಸಿ ಮಣ್ಣನ್ನು ಒಡಿಸಬಹುದು. ಅದರಿಂದ ಏನು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ನಿಮಗೆ ನಿಮ್ಮ ಕೃಷಿ ಯೋಗ್ಯ ಭೂಮಿಗೆ ನೀವು ಹಾಕ್ತಾರಂತ ಮಣ್ಣು ಸಹ ಆ ಪೋಷಕಾಂಶಗಳನ್ನು ಒಳಗೊಂಡಿದೆಯಲ್ಲ ಅಂತ ನೀವು ತಿಳ್ಕೊಬಹುದಾಗಿದೆ. ಅಂದ್ರೆ ನೀವು ಬೇರೆ ಕಡೆಯಿಂದ ಮಣ್ಣು ತಂದಾಗ ನಮ್ಮ ಮಣ್ಣನ್ನು ಅಗದು ಹಾಕಂಗಿಲ್ಲ, ಅದ್ರ ಮೇಲೆ ಸುಮ್ಮನೆ ಹಾಕೋದು ಉತ್ತಮ ಅಂತೀರ, ಅಥವಾ ಯಾವ ರೀತಿ ಕ್ರಮಗಳನ್ನು ತಗೊಂಡು ಇವರು ರೈತರು ಮಾಡಬೇಕು ಅಂತ ಹೇಳ್ತೀವಿ? ಮಣ್ಣನ್ನ ರೈತರು ಏನ್ ಮಾಡ್ತಾರೆ ಅಂದ್ರೆ ಸಾಮಾನ್ಯವಾಗಿ ಮಣ್ಣು ಮೇಲೆ ಅವ್ರು ಎಲ್ಲಿಂದ ತರ್ತಾರೆ ಅದನ್ನ ಮೇಲ್ಮೈ ಮೇಲೆ ಹರಡ್ತಾರೆ. ಆ ಹರಡುವಂತ ಪದ್ಧತಿಗಿಂತ ನೀವ್ ಹೇಳದ ಹಾಗೆ ಮಣ್ಣನ್ನ ಅಲ್ಲಲ್ಲಿ ಟ್ರೆಂಚ್ ಮಾಡ್ತಾ ಹೋಗೋದು, ಆ ಮಣ್ಣುಗಳ ಜೊತೆ ತಮ್ಮ ಮಣ್ಣಿನ ತಮ್ಮ ಜಮೀನಲ್ಲಿರುವಂತಹ ಮಣ್ಣಿನ ಜೊತೆಗೆ ಹೊರಗಡೆಯಿಂದ ತಂದ ಮಣ್ಣನ್ನ ಮಿಕ್ಸ್ ಮಾಡೋದು, ಅಂದ್ರೆ ಎರಡನ್ನು ಸಹ ಸರಿಯಾಗಿ ಹೊಂದಾಣಿಕೆ ಮಾಡುವಂತ ಕೆಲಸ ಮಾಡಿದ್ರೆ ಅದು ಒಂದು ಉತ್ತಮ ಇದು ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ನಿಮ್ಮ ಜಮೀನಿನಲ್ಲಿ ಫಲವತ್ತತೆ ಕಡಿಮೆ ಇತ್ತು ಅಂದ್ರೆ ನೀವು ಯಾವ್ದಾದ್ರು ಫಲವತ್ತಾದ ಮಣ್ಣನ್ನೇ ಹೊಡಿಸ್ತಾ ಇದ್ದೀರಿ ಅಂದ್ರೆ ಆ ಫಲವತ್ತತೆ ಎಲ್ಲಾ ಕಡೆ ಹರಡ್ಕೊಳ್ಳೋ ಅಂತ ಅವಕಾಶ ಇರ್ತದೆ. ಈಗ ಮೇಲ್ಮೈಯಲ್ಲಿ ಮಾತ್ರ ಹಾಕಿದ್ರೆ ಅಂದ್ರೆ ಮಳೆ ಹೆಚ್ಚಾಯಿತು ಅಂದ್ರೆ ನೀವು ಮೇಲ್ಮೈಲಿ ಹಾಕಿರೋದಾಗ ಆ ಪೋಷಕಾಂಶಗಳೆಲ್ಲ ಸಹ ತೊಳೆದೋಗ್ತದೆ, ಹಾಗಾಗಿ ಆ ಗಿಡಗಳಿಗೂ ಲಭ್ಯ ಆಗೋದಿಲ್ಲ, ನೀವು ಮಾಡಿದಂತ ಇಷ್ಟು ಖರ್ಚು ಸಹ ನಷ್ಟ ಆಗ್ತದೆ ಅಂತ. ಈ ಮಣ್ಣು ಪರೀಕ್ಷೆ ಅಂತ ಹೇಳಿದ್ರೆ ಸರ್, ಈ ಮಣ್ಣು ಪರೀಕ್ಷೆಗೆ ತಗಲ್ತಕ್ಕಂಥ ವೆಚ್ಚದ ಬಗ್ಗೆ ಎಲ್ಲಿ ಹೋಗ್ಬೇಕು ರೈತರು, ಯಾವ ರೀತಿಯಾಗಿ ಆ ಒಂದು ವಿಚಾರ? ಮಣ್ಣು ಪರೀಕ್ಷೆಗೆ ಎಲ್ಲಿ ಹೋಗ್ಬೇಕು ಅಂತ ಅಂದ್ರೆ ಶಿವಮೊಗ್ಗದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಇದೆ, ಹಾಗೂ ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಹತ್ತಿರದಲ್ಲೇ ಇದೆ, ಅಲ್ಲೂ ಸಹ ಮಣ್ಣು ಪರೀಕ್ಷೆಯನ್ನು ಮಾಡ್ತಾರೆ. ಹಾಗೂ ತೋಟಗಾರಿಕೆಯ ಒಂದು ಇಲಾಖೆಯಿಂದ ಜೈವಿಕ ಕೇಂದ್ರ ಅಂತ ಶಿವಮೊಗ್ಗದಲ್ಲಿದೆ, ಅಲ್ಲೂ ಸಹ ಮಣ್ಣು ಮತ್ತು ನೀರಿನ ಪರೀಕ್ಷೆ ಎರಡೂ ಮಾಡ್ತಾರೆ. ಮಣ್ಣು ಪರೀಕ್ಷೆಗೆ ಸರಿಸುಮಾರು ಒಂದು 300 ರೂಪಾಯಿ ತನಕ ತಗಲಿದೆ, ಯಾಕಂದ್ರೆ ಪ್ರಧಾನ ಪೋಷಕಾಂಶಗಳನ್ನ ಅದರಲ್ಲಿ ಅವರು ಗುರಿಯಾಗಿಟ್ಕೊಂಡು ಮಾಡ್ತಾರೆ, 300 ರೂಪಾಯಿ ತನಕ ಚಾರ್ಜಸ್ ಮಾಡ್ತಾರೆ. ಹಾಗೂ ಮತ್ತೆ ನಿಮ್ಮ ಗ್ರಾಮೀಣ ಮಟ್ಟದಲ್ಲಿ ಈಗಾಗಲೇ ಸರ್ಕಾರದಿಂದ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಮಟ್ಟದ ಮಣ್ಣು ಪರೀಕ್ಷಾ ಕೇಂದ್ರಗಳನ್ನ ಈಗಾಗಲೇ ತೆರೆದಿದ್ದಾರೆ. ಭದ್ರಾವತಿಯಲ್ಲೂ ಸಹ ಒಂದು 5 ಕೇಂದ್ರಗಳಿದ್ದಾವೆ, ಅವರು ಸಹ ಮಣ್ಣು ಪರೀಕ್ಷೆ ಮಾಡ್ತಾ ಇದಾರೆ. ಅದಕ್ಕೆ ನಿಮಗೆ ಬೇಕಾದಂತ ಮಣ್ಣನ್ನು ನೀವು ತಗೊಂಡೋಗಿ ಅವ್ರಿಗೆ ಕೊಟ್ಟರೆ ಅವರು ಒಂದು ಅದಕ್ಕೆ ಎಷ್ಟು ಚಾರ್ಜಸ್ ಆಗುತ್ತೆ, 300 ರೂಪಾಯಿ ತನಕ ಚಾರ್ಜಸ್ ಮಾಡ್ತಾ ಇದ್ದಾರೆ. ಈಗ ಅಷ್ಟನ್ನ ಪಡೆದು ನಿಮಗೆ ಫಲಿತಾಂಶವನ್ನು ಕೊಡ್ತಾರೆ, ಆದಷ್ಟು ನಿಖರವಾಗಿ ಅವರು ಸಹ ಫಲಿತಾಂಶವನ್ನು ಕೊಡ್ತಾರೆ. ಯಾಕೆಂದ್ರೆ ಅವರು ಬಳಸ್ತಾರಂತ ಉಪಕರಣಗಳು ಸಹ ಮಣ್ಣು ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲಿದ್ದಾವೆ ಅದೇ ಉಪಕರಣಗಳನ್ನು ಬಳಸ್ತಾ ಇದ್ದಾರೆ, ಹಾಗಾಗಿ ರೈತರು ಬಳಸ್ಕೊಬಹುದಾಗಿರುತ್ತೆ. ಜೊತೆಗೆ ನೀವು ಅವಾಗಲೇ ಹೇಳಿದ್ರಿ ಸರ್, ನೀರು ಕೂಡ ಅಂತ ಮಣ್ಣಿನ ಜೊತೆಗೆ ಇರ್ತಕ್ಕಂಥ ನೀರನ್ನು ತಗೊಂಡು ಹೋಗ್ಬೋದು ಅಂತ. ನೀರು ಪರೀಕ್ಷೆಯನ್ನು ಮಾಡಿಸ್ತಾರೆ. ಈಗ ಹೆಚ್ಚಾಗಿ ಈ ಮಣ್ಣು ಪರೀಕ್ಷೆಯಿಂದ ಇನ್ನೊಂದೇನು ಅಂದ್ರೆ ನೀರಾವರಿ ಪದ್ಧತಿಯೂ ಸಹ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಇರುತ್ತೆ. ಈಗ ಮಣ್ಣಲ್ಲಿ ನೀರಿನ ಹಿಡಿದಿಟ್ಕೊಳ್ಳುವಂತ ಒಂದು ಸಾಮರ್ಥ್ಯ ಎಷ್ಟಿರುತ್ತೆ ಅನ್ನೋದನ್ನು ಸಹ ಪರೀಕ್ಷೆ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಅದೇ ರೀತಿ ನೀರಿನ ಪರೀಕ್ಷೆ ಯಾಕೆ ಮಾಡಿಸ್ಬೇಕು ಅಂದ್ರೆ ನೀರಾವರಿ ಪದ್ಧತಿನ ಯಾವ್ದನ್ನು ಅನುಸರಿಸಬೇಕು ಅಂತೇಳಿ ತೋಟಗಾರಿಕಾ ಇಲಾಖೆಗಳಲ್ಲಿ ಇದನ್ನ ಸಾಮಾನ್ಯವಾಗಿ ಮಾಡಿಸ್ತಾರೆ. ಯಾವಾಗ ಅಂದ್ರೆ ಅವರು ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಬೇಕು ಅಂದ್ರೆ ನೀರಿನ ಪರೀಕ್ಷೆ ಕಡ್ಡಾಯ ಮಾಡಿಸ್ಕೊಬೇಕಾಗಿರುತ್ತೆ. ಯಾಕೆಂದ್ರೆ ನೀರಲ್ಲಿ ಏನಾದ್ರು ಲವಣಾಂಶದ ಒಂದು ಜಾಸ್ತಿ ಇತ್ತು ಅಂದ್ರೆ ಈ ಹನಿ ನೀರಾವರಿ ಪದ್ಧತಿಗಳಲ್ಲಿ ಟ್ಯೂಬ್ಗಳು ಬ್ಲಾಕ್ ಆಗುವಂತ ಸಾಧ್ಯತೆಗಳು ಇರ್ತವೆ, ಹಾಗಾಗಿ ನೀರಿನ ಪರೀಕ್ಷೆ ಮಾಡಿಸಿ ಅಂತ ಹೇಳ್ತಾರೆ. ಒಟ್ಟಲ್ಲಿ ರೈತರು ಮಣ್ಣಿನ ಜೊತೆಗೆ ನೀರಿನ ಪರೀಕ್ಷೆ ಮಾಡಿದ್ರೆ ಒಳ್ಳೆ ಉತ್ತಮವಾದ ಇಳುವರಿ ತಗೋಬಹುದು. ಇಳುವರಿ ತಗೋಬಹುದು, ಏನು ತೊಂದರೆ ಇಲ್ಲ. ನೀರಿನ ಪರೀಕ್ಷೆ ಮಾಡಿಸೋದು ಮಣ್ಣು ಪರೀಕ್ಷೆಯನ್ನು ಯಾಕೆ ಮಾಡಿಸಿ ಅಂದ್ರೆ ನೀವು ಸುಧಾರಿತವಾಗಿ ನಿಮ್ಮ ಇರೋಂತ ಜಮೀನನ್ನ ಎಷ್ಟು ಒಂದು ಸಾಮರ್ಥ್ಯವಾಗಿ ಬಳಸ್ಕೊಳ್ತೀರಿ ಅದರ ಮೇಲೆ ಈ ಮಣ್ಣು ಪರೀಕ್ಷೆಗಳನ್ನೆಲ್ಲ ಯಾಕೆ ಮಾಡಿಸ್ತೀವಿ ಅಂದ್ರೆ ಪೋಷಕಾಂಶಗಳನ್ನ ನೀವು ಪ್ರತಿ ವರ್ಷ ಹಾಕ್ತಾನೆ ಇದೀರಿ, ಆದ್ರೆ ಹಾಕ್ತಾರಂತ ಪೋಷಕಾಂಶಗಳಿಂದ ನಿಮ್ಮ ಇಳುವರಿ ಮೇಲೆ ಏನು ಅದು ಪ್ರಭಾವ ಬೀರ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಬೇಕಂದ್ರೆ ಮಣ್ಣು ಪರೀಕ್ಷೆ ಮಾಡಿಸಿದಾಗ ಮಾತ್ರ ಅದು ಗೊತ್ತಾಗುತ್ತೆ. ನೀವು ಪ್ರಧಾನ ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿ ಲಭ್ಯವಿದಾವೆ ಹಾಗೂ ಲಘು ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿ ಲಭ್ಯವಿದಾವೆ ಅದನ್ನ ನೋಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ.